ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ತೊಗರಿ ತಿರುಗಾಟ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈ ಹಂಗಾಮಿನ ಮೊದಲ ಕಾರ್ಯಕ್ರಮವನ್ನ ನಾವು ಇವತ್ತಿನ ದಿವಸ ಪ್ರಸ್ತುತ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ತೊಗರಿ ಬೆಳೆಗಾರರಿಗೆ. ಅದರ ಜೊತೆಗೆ ತೊಗರಿ ಬೆಳೆಗಾರರಂತ ಅಷ್ಟೇ ಅಲ್ಲ, ಈ ಸದ್ಯದ ಪರಿಸ್ಥಿತಿ ಒಳಗೆ ಯಾವ್ಯಾವ ಬೆಳೆಗಳಿರ್ತಾವೋ ಎಲ್ಲ ಬೆಳೆಗಳ ಬಗ್ಗೆ ಈ ಒಂದು ಸಮೀಕ್ಷೆ ಆಧಾರಿತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂಗ. ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಇವತ್ತು ಸೇಡಂನ ಕೃಷಿ ಇಲಾಖೆಯಲ್ಲಿ ಉಪನಿರ್ದೇಶಕಿಯಾಗಿರುವಂತಹ ಅನಸೂಯ ಹೂಗಾರ್ ಅವರು, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಗಳಿ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ತಮಗಿಬ್ಬರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆದ್ಮೇಲೆ ಇದು ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಏನು ಸಮೀಕ್ಷೆ ಮಾಡಿದ ನಂತರ ಬೆಳೆ ಪರಿಸ್ಥಿತಿ ಏನದ ಮತ್ತ ನಮ್ಮ ರೈತರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂತಹದ್ದು, ಅದಕ್ಕೆ ತಾವು ಕೂಡ ತಮ್ಮ ಪ್ರಶ್ನೆಗಳನ್ನು ನಮಗೆ ಕೇಳಬಹುದು, ಉತ್ತರಗಳನ್ನು ಪಡಿಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2959986, ಇನ್ನೊಂದು 2959887, ಇನ್ನೊಂದು ನಂಬರ್ ಅದ ಹೇಳ್ತೀನಿ 3101105, ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಕಾರ್ಯಕ್ರಮ ನಾವು ಬೆಳೆ ಪರಿಸ್ಥಿತಿ ಹೆಂಗದ ನಮ್ಮ ಜಿಲ್ಲೆ ಒಳಗ ಅನ್ನುವಂತಹ ವಿಚಾರದ ಜೊತೆಗೇನೆ ಶುರು ಮಾಡೋಣಂತ. ಅನಸೂಯ ಹೂಗಾರ್ ಮೇಡಮ್ ಅವರು, ಯಾವ ರೀತಿ ಒಂದು ಬೆಳೆ ಸನ್ನಿವೇಶ ಅದ ಮತ್ತ ಏನೇನು ವಾತಾವರಣದ ಪರಿಸ್ಥಿತಿಗಳದಾವ ಅನ್ನೋದ್ರ ಬಗ್ಗೆ ತಮಗ ಒಂದು ಮಾಹಿತಿಯನ್ನ ಚಿತ್ರಣವನ್ನ ನೀಡ್ತಾ ಇದ್ದಾರೆ. ನಮಸ್ತೆ ಸರ್. ಎಲ್ಲ ರೈತ ಬಾಂಧವರಿಗೂ ಕೃಷಿ ಇಲಾಖೆ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗ ಆಲ್ರೆಡಿ ತಮ್ಗೆ ಎಲ್ರಿಗೂ ಗೊತ್ತಿದೆ ಜಿಲ್ಲೆಯಲ್ಲಿ ಏನು ತೊಗರಿ ಬೆಳೆ ಇದೆ. ಸೊ ಈಗ ಆಲ್ರೆಡಿ ಈಗ ಎಲ್ಲ ಕಡೆ ಮಳೆ ಕೂಡ ಆಗಿದೆ, ಮಳೆ ಬಂದು ನಿಂತಿದೆ, ಆಗಾಗ ಮಳೆ ಕೂಡ ಹಂಗೆ ಬರ್ತಾ ಇದೆ. ಸೊ ಅಲ್ಲಿ ತೇವಾಂಶ ಕೂಡ ಇದೆ, ಆಮೇಲೆ ಎಲ್ಲಿ ಮಳೆ ನೀರು ನಿಂತಿದಾವೆ ಅಲ್ಲಿ ಒಂದು ತೊಗರಿ ಒಣಗುವಂತಹ ಪರಿಸ್ಥಿತಿ ಕೂಡ ತಾವು ಕಾಣ್ತಾ ಇದ್ದೀರಿ. ಅದಕ್ಕೆ ಈ ಒಂದು ಸನ್ನಿವೇಶದಿಂದ ಹೊರಗೆ ಬರೋ ಸಲುವಾಗಿ ನಾವು ಏನ್ ಮಾಡಬೇಕು, ನಾವು ಯಾವ ಔಷಧನ ಹೊಡಿಬೇಕು, ಆಮೇಲೆ ಈಗ ತೊಗರಿಗೆ ಅಲ್ಲಲ್ಲಿ ಏನಾಗುತ್ತೆ, ಇವಾಗ ನೆಕ್ಸ್ಟ್ ನಮಗೆ ಹೂವು ಆಡು ಅಂತ ಬರುತ್ತ, ಅವಾಗ ನಾವು ಪ್ರಿಕಾಷನರಿ ಆಗಿ ನಮಗೇನು ಹೆಲತಿಸ್ ಕೀಡೆ ಇರ್ಬೋದು, ಬೇರೆ ಬೇರೆ ಒಂದು ರೋಗ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವಾಗ ಮೊದಲನೇದಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ರಾಜು ತೆಗ್ಗಳಿ ಸರ್ ಬಂದಿದ್ದಾರೆ, ಅವರಿಗೆ ವೈಜ್ಞಾನಿಕವಾದಂತಹ ಒಂದು ಮಾಹಿತಿಯನ್ನು ಕೂಡ ನೀಡ್ತಾರೆ. ಆದ ಕಾರಣ ನಾನು ಈ ಒಂದು ತಮಗೆ ಯಾವ ಸಮಸ್ಯೆಗಳಿದಾವೆ ತೊಗರಿಯಲ್ಲಿ, ತೊಗರಿನೇ ಇರ್ಬೋದು, ಆಮೇಲೆ ಈಗ ಆಲ್ರೆಡಿ ಉದ್ದು ಹೆಸರು ಆಮೇಲೆ ಸೋಯಾಬೀನ್ ಎಲ್ಲ ಕಟಾವ್ ಆಗಿದ್ದಾವೆ, ಸೋಯಾಬೀನ್ ಅಲ್ಲಲ್ಲಿ ಕಟಾವ್ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಬ್ಬು ಇದೆ, ಹಿಂಗಾರು ಹಂಗಾಮಿನೊಳಗೆ ನಾವು ನೆಕ್ಸ್ಟ್ ಇನ್ನ ಕಡ್ಲಿ ಬೆಳಿತೀವಿ, ಜೋಳ ಬೆಳಿತೀವಿ, ಗೋಧಿ ಬೆಳಿತೀವಿ. ಅದಕ್ಕೆ ತಮಗೇನ್ ಸಮಸ್ಯೆಗಳು ಬರ್ತಾವೆ, ಏನ್ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅನ್ನೋ ಒಂದು ವಿಷಯ ಕೇಳಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೈತ ಬಾಂಧವರಿಗೆ ನಾನು ಕಳಕಳಿ ವಿನಂತಿಯನ್ನ ಮಾಡ್ಕೊಳ್ತೀನಿ ಸರ್, ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ. ಒಳ್ಳೇದು ಅನಸೂಯ ಮೇಡಮ್ ಅವರೇ, ತಾವು ಏನು ಬೆಳೆ ಚಿತ್ರಣ ಇದೆ, ಏನು ನಮ್ಮ ಕೃಷಿ ಯಾವ ರೀತಿ ಈಗ ನಡೆದ ಸದ್ಯಕ್ಕೆ, ಯಾಕಪ್ಪ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ನಾವು ನೋಡ್ತಾ ಇದೀವಿ ಸಾಕಷ್ಟು ಮಳೆ ನಮ್ಮ ಜಿಲ್ಲೆ ಒಳಗೆ ಆಗ್ಯದ, ಮತ್ತೆ ಮುಂದಿನ ದಿನಗಳಲ್ಲಿ ಸಹಿತ ಸಾಕಷ್ಟು ಮಳೆ ಆಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗಾರಿ ಮಳೆಗಳಿಗಾಗಲಿ ಶುರು ಆದಂತವು, ಮತ್ತೆ ಈ ಸಲ ನಾವು ಚಿತ್ರ ನೋಡಿದ್ರೆ ಈ ಮಾನ್ಸೂನ್ ಏನದ, ಈ ಸಲ ಮುಂಗಾರು ಏನಿತ್ತು, ಬಹಳ ಅದ್ಭುತವಾದಂತಹ ಒಂದು ಮಾನ್ಸೂನು. ನಮ್ಮ ಪ್ರದೇಶದೊಳಗಂತೂ ಹೆಚ್ಚಿನ ಮಳೆಯನ್ನು ನಾವು ಪಡೆದಿವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಭಾರತೀಯ ಹವಾಮಾನ ಇಲಾಖೆಯ ಅಧಿಕಾರಿಗಳು. ಮತ್ತೆ ಆದರೆ ಏನು ಹಂಚಿಕೆ ನಮ್ಮಲ್ಲಿ ಸರಿಯಾಗಿಲ್ಲ ಅನ್ನುವಂಥದ್ದೊಂದು ಬಿಟ್ಟರೆ ಅದರ ಸಮಸ್ಯೆಯಿಂದಾಗಿ ನಮ್ಮ ರೈತರು ಇವತ್ತಿನ ದಿವಸ ಬಹಳಷ್ಟು ಕಷ್ಟ ಪಡಬೇಕಾಗಿದೆ. ಬಹಳಷ್ಟು ಮಳೆ ಒಂದೊಂದೇ ದಿವಸ ಆಗ್ತಾ ಇರೋ, ಹೀಗಾಗಿ ಬಹಳಷ್ಟು ಬೆಳೆಗಳು ನೀರಿನೊಳಗೆ ನಿಂತವ, ಮತ್ತು ಬೆಳೆಗಳು ವಿಶೇಷವಾಗಿ ತೊಗರಿ ಬೆಳೆ ಏನು ವಾಣಿಜ್ಯ ಬೆಳೆ ಅದ ನಮಗೆ, ಅಂಥ ಬೆಳೆ ನೀರಿನೊಳಗೆ ನಿಂತು ರೋಗಕ್ಕೆ ಈಡಾಗುವಂಥದ್ದು, ಹುಳುಗಳಿಗೆ ಈಡಾಗುವಂಥದ್ದು ಇಂಥದ್ದೆಲ್ಲ ಆಗ್ತಾ ಇದೆ. ಇಂಥ ಒಂದು ಸನ್ನಿವೇಶದೊಳಗೆ ತಾವು ಕೃಷಿ ಇಲಾಖೆಯವರು ಮತ್ತು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಎಲ್ಲ ಕೂಡಿ ತಂಡಗಳನ್ನು ಮಾಡಿ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ, ನಮ್ಮ ರೈತರಿಗೆ ಬಹಳ ಉಪಯೋಗ ಆಗುವಂತಹ ಒಂದು ಸಮೀಕ್ಷೆ ಅಂತ ಹೇಳಬಹುದು. ನಿಜವಾಗಿ ಹೇಳಬೇಕು ಅಂತಂದ್ರೆ ಏನು ಪ್ರಾಕ್ಟಿಕಲ್ ಆಗಿ ಇಷ್ಟು ವರ್ಷಗಳಿಂದ ನಡ್ಕೊಂಡು ಬಂದದ ಈ ಸಮೀಕ್ಷೆ, ಇದರಿಂದ ನಮ್ಮ ರೈತರಿಗೆ ಅವತ್ತಿನ ದಿವಸ ಏನ್ ಮಾಡಬೇಕು, ಮರುದಿವಸ ಏನ್ ಮಾಡಬೇಕು, ಈ ವಾರದೊಳಗೆ ಏನ್ ಮಾಡಬೇಕು, ಈ ಎಲ್ಲ ಒಂದು ವಿಷಯಗಳು ನಿಚ್ಚಳವಾಗಿ ಆಗ್ತಾವ ಮತ್ತು ಅವರಿಗೆ ಕೈ ಹಿಡಿದು ನಡೆಸ ಇಂತಹ ಒಂದು ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ, ಅದಕ್ಕೇನು ತಾವು ಸಮೀಕ್ಷೆ ಮಾಡ್ತಾ ಇದ್ದೀರಿ, ಅದಕ್ಕೆ ಆಕಾಶವಾಣಿ ಎಲ್ಲ ನಮ್ಮ ರೈತರ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಈಗ ಏನೇನು ಸಮೀಕ್ಷೆ ಎಲ್ಲೆಲ್ಲಿ ಮಾಡಿದ್ರಿ, ಏನಾಯ್ತು, ಯಾವ್ಯಾವ ಸನ್ನಿವೇಶಗಳದಾವ, ನಮ್ಮ ರೈತರು ಏನ್ ಮಾಡಬೇಕು ಅಂತ ಹೇಳಿ ತೆಗ್ಗಳಿಯವರೇ ತಾವು ಕೆಲವು ವಿಚಾರಗಳನ್ನ ಹೇಳಬಹುದಲ್ಲ. ಅದಕ್ಕಿಂತ ಮೊದಲು ಒಂದು ಕರೆ ಅದ, ನಾವು ಕರೆ ತಗೊಂಡು ನಾವು ಮುಂದುವರಿಯೋಣ. ಸರಿ ಸರಿ. ಹಲೋ ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾವು ಸಂಗಮೇಶ್ ಬಿರಾದರ್ ಅಂತ್ರಿ. ಸಂಗಮೇಶ್ ಬಿರಾದರ್ ಎಲ್ಲಿಂದ ಮಾತಾಡೋದ್ರಿ? ನಾವು ಆಳಂದ ತಾಲೂಕ ಬಂಗಾರ ಗ್ರಾಮದವ್ರಿ. ಹೇಳ್ರಿ ಬಿರಾದರ್, ಏನ್ ಪ್ರಶ್ನೆ ಅದ ತಮ್ದು? ನಮ್ದು ಒಂದು 5 ಎಕರೆ ಇಲ್ಲಿ ಸಂಗೊಳ್ಳಿ ಡ್ಯಾಮ್ ಅದ ಸರ್, ಆಳಂದಲ್ಲಿ. ಅಲ್ಲಿ ಒಂದು 5 ಎಕರೆ ತೊಗರಿ ಅದ ರೀ, ಜಿ 815. ಬೆಳಿ ಈಗ ಸದ್ಯ 7-8 ಫೀಟ್ ಅದ ಸರ್ ಬೆಳಿ, ಅಷ್ಟು ಇದು ಬಂದದ್ರಿ ಹೈಟ್. ಈಗ ಅದಕ್ಕ ನಾವು ಏನ್ ಮಾಡ್ಬೇಕ್ರಿ, ಅದಕ್ಕೆ ಮೇಂಟೈನ್ ಎಣ್ಣೆ ಹೊಡಿಬೇಕಂದ್ರೆ ಹ್ಯಾಂಗ್ ಮಾಡ್ಬೇಕ್ರಿ? ಅದಕ್ಕ 8 ಫೀಟ್ ಉದ್ದಿದ್ದು ನೀವು ಎರಡು ರೀತಿಯಿಂದ ಮಾಡ್ಕೋಬಹುದು. ಒಂದು ಟ್ರ್ಯಾಕ್ಟರ್ ದಂಡಿಗೆ ನಿಂದ್ರಿಸಿ ಉದ್ದ ಪೈಪ್ ಬರ್ತಾವಲ್ಲ ಆ ರೀತಿಯಾಗಿ ಎಣ್ಣೆ ಹೊಡ್ಕೊಳ್ಳುವಂಗನು ಒಂದು ವ್ಯವಸ್ಥೆ ಮಾಡ್ಕೋಬಹುದ್ರಿ. ಇಲ್ಲ ಅಂದ್ರೆ ಡ್ರೋನ್ ಬಳಕೆ ಮಾಡಬಹುದು. ಡ್ರೋನ್ ಏನಾಗ್ತೈತಿ, ಒಂದು ಎಕರೆಗೆ 400 ರೂಪಾಯಿ ಅಂತೇಳಿ ಚಾರ್ಜ್ ಮಾಡ್ತಾರೆ. ನೀವು ಅದನ್ನ ಡ್ರೋನ್ ಅದೇ ಡ್ರೋನ್ ಬಳಕೆ ನೀವು ಮಾಡಿ ಡ್ರೋನ್ ಅವ್ರಿಗೆ ನೀವು ಸಂಪರ್ಕ ಮಾಡಿದ್ರಪ್ಪ ಅಂತಂದ್ರೆ ಹೂವಾಗು ಒಂದು ಟೈಮ್ದಲ್ಲಿ ಯಾವ ಎಣ್ಣೆ ಹೊಡಿಬೇಕು, ನೀವು ಎಣ್ಣೆ ಕೊಡಬೇಕು ಅವರಿಗೆ. ಈಗ ಉದಾಹರಣೆಗೆ ಮೊದಲೇ ಸಿಂಪರಣೆ ಆಗಿ ಪ್ರೊಫೆನೋಫಾಸ್ ಅಂತ ಸಿಗ್ತೈತಿ, ಆ ಪ್ರೊಫೆನೋಫಾಸ್ ಅವ್ರಿಗೆ ಕೊಟ್ಟಿರಪ್ಪ ಅಂದ್ರೆ ಅವ್ರು ಸಿಂಪರಣೆ ಮಾಡಿ ಕೊಡ್ತಾರೆ ನಿಮ್ಗೆ. ನಿಮ್ಗೆ ಭೇಟಿಯಾಗಿ ಸ್ವಲ್ಪ ಹೊಲ ಕಡೆ ಕರ್ಕೊಂಡು ನಿಮ್ಗೆ ಸ್ವಲ್ಪ ಭೇಟಿ ಮಾಡಿಸ್ಬೇಕಂತ ಮಾಡಿದ್ರೆ ತೋರಿಸೋದು ಇರ್ಲಿ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ಆದ್ರಪ್ಪ ಅಂತೇಳಂತಂದ್ರೆ ಅವರು ಬಂದು ನೋಡ್ತಾರೆ. ಇಲ್ಲಪ್ಪ ಅಂದ್ರೆ ನಿಮ್ಗೆ ಅದು ಎತ್ತರಂದು ಬೆಳೆದಿತ್ತಪ್ಪ ಅಂದ್ರೆ ಸಿಂಪರಣೆ ಮಾಡೋದು ಅಷ್ಟೇ ಇಲ್ರಿ, ಅದ್ರಾಗಿನ ರೋಗ ಅದಿದ್ರೆ ತೋರಿಸಿದ್ರೆ ಚಲೋ. ಇಲ್ಲ, ರೋಗ ಅದು ಏನೂ ಇಲ್ಲ ಸರ್, ಫ್ರೆಶ್ ಅದ ಬೆಳೀರಿ, ಹಂಗೇನಿಲ್ಲ. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ ಒಂದ್ಸಲ ರೀ. ಗುಲ್ಬರ್ಗ ನೀವು ಯಾವ ಹೋಬಳಿ ಬರ್ತೈತಿ? ಬಿಜೆ ಎಲ್ಲಿ ತಗೊಂಡಿರಿ ನೀವು? ಆಳಂದ ಹೋಬಳಿಗೆ ಅಲ್ಲಿ ಸರೋಜ ಅಂತ ಇರ್ತಲ್ಲ ಅವ್ರಿಗೆ ಭೇಟಿ ಆಗ್ರಿ, ಅದು ವಿಡಿಯೋ ಮಾಡ್ಕೊಂಡು ಹೋಗ್ರಿ, ವಿಡಿಯೋ ಮಾಡ್ಕೊಂಡು ಹೋಗಿ ಭೇಟಿ ಆಗದವ್ರಿ. ಓಕೆ, ಒಳ್ಳೇದು ಸಂಗಮೇಶ್ ಅವ್ರ, ಒಳ್ಳೇದು ಸಂಗಮೇಶ್ ಅವ್ರೆ, ಧನ್ಯವಾದಗಳು. ಇನ್ನೊಂದು ಕರೆ ಅದ ನಮಗೆ ತಗೊಳ್ಳ. ಹಲೋ ಹಲೋ ಆಕಾಶವಾಣಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾವು ವಿಜಯರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಸಾಜನ್ ಪಟೇಲ್ ಅವ್ರು, ಏನ್ ಪ್ರಶ್ನೆ ಇದ್ರಿ ಪಟೇಲ್ ಅವ್ರೆ? ಸರ್, ರೋಹಿತ್ ಸರ್ಗೂ ಮತ್ತು ರಾಜೀವ್ ಸರ್ಗೂ ಮತ್ತೆ ಅನಿತಾ ಮೇಡಮ್ಗೂ ನಮಸ್ಕಾರ. ನಮಸ್ಕಾರ ಸರ್. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ಹೆಚ್ಚು ಮಳೆ ಬಂದು ತೊಗರಿ ನೆಟೆ ಹೋಗುತ್ತೆ, ಅದಕ್ಕೆ ಏನ್ ಮಾಡ್ಬೇಕಂತ? ಹೆಚ್ಚು ಮಳೆ ಬಂದು ನೆಟೆ ಹೋಗಕ್ಕೆ ಮೊಟ್ಟ ಮೊದಲದಾಗಿ ನೀರ್ ನಿಂದ್ರದಂಗ್ ನೋಡ್ಕೋಬೇಕ್ರಿ ನೀವು. ಮೊದ್ಲ ಹೊಲದ ದಂಡೆಗೆ ನೀರು ಹೊರಗೆ ಹಾಕ್ತಕ್ಕಂತ ಒಂದು ಕೆಲಸ ಮಾಡೋಕ್ ಫಸ್ಟ್ ಗೆ. ಅದು ಆದ್ಮ್ಯಾಗೆ ಒಂದು 20 ಕೆಜಿ ಎಕರೆಗೆ ಯೂರಿಯಾನ್ನ ಚಲ್ಬೇಕಲ್ಲಿ. ಅದು ಆಯ್ತುಪ್ಪ ಅಂತೇಳಂತಂದ್ರು ಕೂಡ ಅಲ್ಲೆಲ್ಲಿ ನೆಟೆ ಹೋಗಾಕತ್ತಿತ್ತು ಅಂತೇಳಂದ್ರೆ ಟ್ರೈಕೋಡರ್ಮಾ ಅಂತೇಳಿ ನಮ್ಮೊಂದು ಜೈವಿಕ ಶಿಲೀಂಧ್ರ ಸಿಗ್ತದೆ. ಪ್ರತಿ ಒಂದು ಲೀಟರ್ ನೀರಿಗೆ 10 ಗ್ರಾಮ್ದಂತೆ ಹಾಕಿ ನೀವು ಅದು ಬಡ್ಡಿದಿಂದ ಅಂದ್ರೆ ಕಾಂಡದಿಂದ ಕೆಳಗೆ ಬೀಳುವಂಗೆ ಸಿಂಪರಣೆ ಮಾಡ್ಕೋಬೇಕು. ಅದಕ್ಕೆ ಅದು ಇವು ಮೂರು ಪದ್ಧತಿಗಳನ್ನು ಮಾಡಿದ್ರೆ ಕಡಿಮೆ ಆಗುತ್ತೆ ನೀವು ನೆಟೆ ಹೋಗೋದು. ಧನ್ಯವಾದಗಳು ಸಾಜನ್ ಪಟೇಲ್ ಅವರೇ. ಹಲೋ, ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ ಆಕಾಶವಾಣಿ. ಹಲೋ ಸರ್, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನನ್ನ ಹೆಸರು ಮಹಾರುದ್ರಪ್ಪ ಅಂತೇಳಿ, ಮುನಾಬಾದ್ ತಾಲೂಕಿನಿಂದ ಮಾತಾಡ್ತೀನಿ. ಹೇಳ್ರಿ ಮಹಾರುದ್ರಪ್ಪ, ಏನ್ ಪ್ರಶ್ನೆ ಅದ? ಸರ್, ನಮ್ಮಲ್ಲಿ ಒಂದ್ 2 ಎಕರೆ ತೊಗರಿ ಅದ. ಅದಕ್ಕೆ ನಾ ಕೆಮಿಕಲ್ ಅದ ಏನೋ ಹಾಕಿಲ್ಲ ಸರ್, ಗೊಬ್ಬರ ಅದ ಬಿತ್ತಿಲ್ಲ, ಮೇಲ್ ಗೊಬ್ಬರ ಅದ ಏನೋ ಹಾಕಿಲ್ಲ. ಯಾವ್ದು ಗೊಬ್ಬರ? ಗೊಬ್ಬರ ಇಲ್ಲದೆ ಬೆಳೆಸಾಮಲ್ಲ ತಿನ್ ಸರ್. ನಾ ಅಡ್ಡಿಲ್ಲ, ಏನ್ ನಿಮ್ಗೆ ಏನ್ ಪ್ರಶ್ನೆ ಏನದ? ಈಗ ಮುಂದ ಅದಕ್ಕೆ ಹೂವು ಉದ್ರೋದು ಅದ ಏನ್ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಈಗ ಏನ್ ಮಾಡ್ಬೇಕು ಅಂದ್ರೆ, ನೀವು 50% ಒಂದ್ 20% ಹೂ ಹಾಕದ್ ನೋಡ್ರಿ, 20-50% ಹೂ ಹಾಕದ್ಲ. ಹೂ ಆದಾಗ ಒಂದು ಪಲ್ಸ್ ಮ್ಯಾಜಿಕ್ ಅಂತೇಳಿ ಸಿಗುತ್ತೆ ನಮ್ಮಲ್ಲಿ, ಅಂದ್ರೆ ಪೋಷಕಾಂಶಗಳು ಇರ್ತವೆ ಅದರೊಳಗೆ, ಅದು ನೀವು ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪರಣೆ ಮಾಡಬಹುದು. ಇದು ಎಕರೆಗೆ 2 ಕಿಲೋ ಒಂದ್ಸಲ ಮೊದಲು ಸಿಂಪರಣೆ ಮಾಡ್ಲಿಕ್ಕೆ, 15 ದಿವಸ ಆದ್ಮೇಲೆ ಮತ್ತೆ 2 ಕಿಲೋ, ಒಟ್ಟು ಟೋಟಲಿ 4 ಕಿಲೋ ಸಿಂಪರಣೆ ಮಾಡ್ಬೇಕು ನೀವು. ಅಂದ್ರೆ 2 ಕಿಲೋ ಪ್ಯಾಕೆಟ್ ಒಂದು ಬರ್ತೈತಿ, ಅಂದ್ರೆ 2 ಪ್ಯಾಕೆಟ್ ಸಿಂಪರಣೆ ಮಾಡ್ಬೇಕು ನೀವು. ಸಿಂಪರಣೆ ಮಾಡಿದ್ರಿ ಅಂತಂದ್ರೆ ಹೂ ಉದುರ್ಲಾರ್ದಂಗ ಆಗ್ತೈತಿ, ಆಮೇಲೆ ಕಾಳುಗಳು ದಪ್ಪ ಆಗ್ತಾವೆ, ಕಾಳುಗಳು ಕಟ್ತಾವ ಅದಕ್ಕೆ ಸರಿಯಾಗಿ, ಇಳುವರಿ ಒಳ್ಳೆ ರೀತಿಯಿಂದ ಬರ್ತೈತಿ ನಿಮ್ಗೆ. ಹುಳಗಿಲ್ಲ ಆಯ್ತು ಅಂದ್ರೆ ಈ ಪಲ್ಸ್ ಮ್ಯಾಜಿಕ್ ಜೊತೆನೆ ಮೊಟ್ಟ ಮೊದಲೇ ಸಿಂಪಲ್ನೇ ಏನ್ ಇರ್ತೈತಲ್ಲ ಪ್ರೊಫೆನೋಫಾಸ್ ಅಂತಕ್ಕಂಥ ಕಿಡ್ನಾಶಕ್ ಸಿಗ್ತದೆ. ಕೆಮಿಕಲ್ ಯೂಸ್ ಮಾಡ್ಬಾರ್ದಲ್ಲ, ಕೆಮಿಕಲ್ ಯೂಸ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಾರಿ ಒಳ್ಳೇದಾಗುತ್ತೆ. ಇದಕ್ಕೆ ಈಗ ಹೆಂಗಿದ್ರು ಮಳೆ ಬರ್ತಾ ಇದೆ. ಬಿವೇರಿಯಾ ಬೆಸಿಯಾನ ಅಂತೇಳಿ ಒಂದು ನಮ್ಮ ಜೈವಿಕ ಶಿಲೀಂಧ್ರ ಇದೆ. ಬಿವೇರಿಯಾ ಬೆಸಿಯಾನ ಅಂತಕ್ಕಂಥದ್ದನ್ನು ನೀವು ಪ್ರತಿ ಒಂದು ಲೀಟರ್ ನೀರಿಗೆ 10 ಗ್ರಾಮ್ದಂತೆ ಹಾಕಿ ಸಿಂಪಡಣೆ ಮಾಡಬಹುದು. ಬಹಳ ಒಳ್ಳೆ ರೀತಿಯಿಂದ ಆಗುತ್ತೆ ಇದು. ಅಕಸ್ಮಾತ್ ಬಿವೇರಿಯಾ ಬೇಸಿಯಾನ ನಮ್ಮಲ್ಲಿ ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತೈತಿ. ಇಲ್ಲಪ್ಪ ಅಂದ್ರೆ ಬೇವಿನ ಎಣ್ಣೆ ಕೂಡ 1500 PPM ಇರತಕ್ಕಂತ ಬೇವಿನ ಮೂಲದ ಕೀಟನಾಶಕ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬಹುದು ನೀವು. ಕೆಳಗೆ ಏನ್ ಈಗ ಹಾಕಿ ಉಪಯೋಗ ಆಗಿಲ್ರಿ, ಈಗ ಒಮ್ಮೆದೊಮ್ಮೆ ಕೆಳಗೆ ಹಾಕಿದ್ರಿ ಅಂದ್ರೆ ತಗೊಳಕ್ ಸಾಕಷ್ಟು ದಿವಸ ಬೇಕಾಗ್ತದೆ. ಅದಕ್ಕೆ ಸಿಂಪಡಣೆ ಮಾಡೋದನ್ನೇ ಒಳ್ಳೇದು. ಇಲ್ಲ ನಿಮ್ ಕಡೆನೆ ಇರತಕ್ಕಂತ ಎರೆಹುಳು ಗೊಬ್ಬರ, ತಿಪ್ಪಿ ಗೊಬ್ಬರ ಹಂಗೇನ್ರ ಇತ್ತಪ್ಪ ಅಂದ್ರೆ ಹಾಕ್ಬೋದು. ಹಂಗಿತ್ತಂದ್ರೆ ಸಾಕ್ರಿ, ಈಗೇನು ಅವಶ್ಯಕತೆ ಬೀಳೋದಿಲ್ಲ. ಈಗ ನಿಮ್ಮಲ್ಲಿ ಅಕಸ್ಮಾತ್ ನಿಮ್ಮಲ್ಲಿ ಹುಳ ಬಂದವ ಎಲ್ಲ ನೋಡೋ ಸಲುವಾಗಿ ಫೆರಮೋನ್ ಟ್ರಾಪ್ಸ್ ಅಂತ ಇರ್ತಾವ ರೈಸಂಪೈಕಿ ಅಂದ್ರೆ ಏನ್ರಿ ಸುಳ್ಳಿ ಕಟ್ಟಲತ್ತ? ಸುಳ್ಳಿ ಕಟ್ಟೋದಕ್ಕ ಏನ್ ಬಹಳ ಚಿಂತೆ ಮಾಡಕ್ ಹೋಗ್ಬಿಡ್ರಿ. ಒಂದ್ 10 ಗಿಡ ನೋಡಿದ್ರಿ ಅಂದ್ರೆ 10 ಗಿಡದಾಗ 6 ಗಿಡ ಅಥವಾ 7 ಗಿಡ ಇದ್ದು ಅಂದ್ರೆ ಅಷ್ಟೇ ಚಿಂತೆ ಮಾಡ್ಬೇಕ್ರಿ. ಅದಕ್ಕೆ 10 ಗಿಡದಾಗ ನಿಮ್ಗೆ ಒಂದ್ 2 ಗಿಡ ಇದ್ದು 3 ಗಿಡ ಇದ್ದಂದ್ರೆ ಏನ್ ಚಿಂತೆ ಮಾಡ್ರಿ, ತಾನೇ ಹೋಗುತ್ತೆ. ಸಿಗುತ್ತೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ಇಲ್ಲಪ್ಪ ಅಂದ್ರೆ ನೀವು ಫೋನ್ ಮಾಡಿದ್ರು ಅವ್ರಿಗೆ ಕಳಿಸ್ಕೊಡ್ತಾರೆ ನಿಮಗೆ. ಒಳ್ಳೇದು ಮಹಾರುದ್ರಪ್ಪ ಅವರು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ ಆಕಾಶವಾಣಿ ಹೇಳ್ರಿ. ಸರ್, ನಾವು ಸೇಡಂ ತಾಲೂಕು ಊರಿ ಸುಪುತ್ರ ತಿಳ್ಕೊಂಡ್ರೆ ಹೇಳ್ರಿ, ಏನ್ ಪ್ರಶ್ನೆ ಅದ ತಮ್ದು? ಎಲ್ಲಿ ಸರ್, ನಮ್ದು ತೊಗರಿ ಎಲ್ಲ ಚಲೋ ಅದ್ರಿ, ಬೆಸಿಗೆ ಮಾಡಿವ್ರಿ, ನೀರೆಲ್ಲ ಇದು ಮಾಡಿವ್ರಿ. ಆದ್ರ ಅದು ಅಂತರ್ ಬೆಳ್ಳಿ ಅಂತ ನೋಡ್ರಿ, ಅಂತರ್ ಬೆಳ್ಳಿ ಅಟ್ಯಾಕ್ ಮಾಡತ್ತ ಅಲ್ಲಿ ಜಾಗ. ಏನ್ ಮಾಡ್ರಿ ನೀವು, ಮೊದ್ಲೇನ್ ಬೆಳೆ ಐತ್ ನಿಮ್ದು? ಮೊದಲು ಜೋಳ ಐತ್ ಸರ್. ಓಕೆ, ನೀವು ಅಂತರ್ ಬೆಳ್ಳಿ ಹಳದಿ ಬಣ್ಣದ ಇರ್ತೈತಲ್ರಿ ಅದೇ? ಹೌದು ಸರ್, ಹೌದೌದು. ಶಾಂಗಿ ಉದ್ದ ಗಿರಿ ಸರ್, ಅದಕ್ಕೆ ಕುಸ್ಕುಟ ಅಂತೇಳಿ ಅಂತಾರೆ, ಮಂಗೇನ್ ಬಾಲ ಹಿಂಗೆಲ್ಲ ಅಂತಾರ್ರಿ. ಅದಕ್ಕೆ ಅಂತರ ಒಳ್ಳೇದು. ನೀವ್ ಏನ್ ಮಾಡೋಕ್ ತಿಳ್ಕೊಳ್ರಿ, ಫಸ್ಟ್ ಎಲ್ಲಿ ಆಗೈತಲ್ರಿ ಅದನ್ನ ಅಟ್ಟೆ ತೆಗೆದು ಸುಟ್ಬಿಡ್ಬೇಕ್ರಿ ಫಸ್ಟ್. ಅದ್ ಒಂದೇ ಪದ್ಧತಿ ಐತೆ ಅದಕ್ಕೆ. ತೆಗಿಲಾಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ರಿ, ಪ್ಯಾರಾಕೋಟತ್ ಒಂದು ಕಳೆನಾಶಕ ಸಿಗುತ್ತೆ. ಪ್ಯಾರಾಕೋಟತ್ ಕಳೆನಾಶಕ ಸಿಗುತ್ತೆ. ಹಾ, ಅಂದ್ರೆ ಏನಾಗ ತೊಗರಿನೂ ಹೋಗ್ತದ, ಅದನ್ನು ಹೋಗ್ತದ. ಅದಕ್ಕೆ ಬಹಳ ಎಚ್ಚರದಿಂದ ಏನ್ರಿ ಅದೇ ಅದೇ ತೊಗರಿ ಅದು ಎಲ್ಲಿರ್ತೈತಿಲ್ಲ ಹೋದಂಗೆ, ನೀವು ಕಿತ್ತು ಹೋಗದಂಗೆ, ಕಿತ್ತು ಹೋಗಿಲ್ಲಕ್ಕೆ ಆಗ್ಲಿಲ್ಲ ಅಂದ್ರೆ ಅಷ್ಟೇ ನೀವು ಪ್ಯಾರಾಕೋಟ್ ಹೊಡಬೇಕು, ಯಾಕಂದ್ರೆ ತೊಗರಿನ ಸುಡತೈತಿ ಅದು ಸ್ಪ್ರೇ ಮಾಡಿದ್ರೆ. ಅದು ಬಿಟ್ರೆ ಬೇರೆ ಏನು ಪದ್ಧತಿ ಇಲ್ರಿ, ನೀವು ಹೊರಗೆ ತಂದು ಸುಡ್ಬೇಕಾರೆ ಒಂದು, ಇಲ್ಲಪ್ಪ ಅಂದ್ರೆ ಅದನ್ನೇ ತೊಗರಿ ಅಲ್ಲೇ ನೀವು ಇತ್ತಂದ್ರೆ ಪ್ಯಾರಾಕೋಟ್ ಹೊಡೆದ್ರೆ ತೊಗರಿನ ಸುಡತೈತಿ, ಅದನ್ನು ಸುಡತೈತಿ. ಅದೇ ತೊಗರಿ ಸುಡತೈತ್ರಿ ಪ್ಯಾರಾಕೋಟ್. ಹಾ, ಇದು ತೊಗರಿನ ಸುಡತೈತ್ರಿ ಮತ್ತೆ ಇದಕ್ಕೆ. ಹಾ ರೀ, ತೊಗರಿನ ಸುಡತೈತಿ, ಇದನ್ನ ಮಂಗೆ ಬಾಲನ ಹೋಗ್ತೈತೆ. ಬಟ್ ಮುಂದಿನ ಸಲ ಏನೈತಲ್ರಿ, ಮುಂದಿನ ಸಲ ನೀವು ಏನ್ರ ಅಲ್ಲಿ ತೊಗರಿ ಹಾಕ್ತಿದ್ರಪ್ಪ ಅಂತಂದ್ರೆ ಕಂಪಲ್ಸರಿ ಪೆಂಡಿಮೆಥಿಲಿನ್ ಅಂತಕ್ಕಂತ ಒಂದು ಕಳೆನಾಶಕ ಸಿಂಪಡಣೆ ಮಾಡ್ಬೇಕ್ರಿ ಇದಕ್ಕೆ. ಹಾ, ಅಕಸ್ಮಾತ್ ಹಾಕಿದ್ರ ಎಷ್ಟು ಏರಿಯಾದಾಗ ಆಗಿದ್ರಿ ಶಿವಪುತ್ರಪ್ಪ ಅವ್ರೆ? ಅಲ್ಲಿ ಎಷ್ಟು ಏರಿಯಾದಾಗ ಆಗಿದೆ ಇದು ಮಂಗನ ಬಾಲ? ಒಂದ್ 5 ಎಕರೆ ಬಹಳಷ್ಟು ಜಾಗ ಆಗೈತೆ. ಇಲ್ರಿ, ಔಷಧ ಇರ್ತೈತ್ರಿ, ಔಷಧ ಇರ್ತೈತ್ರಿ ಅದನ್ ಲಿಕ್ವಿಡ್ ಲಿಕ್ವಿಡ್ ಇರ್ತೈತ್ರಿ. ಒಂದ್ 200 ಲೀಟರ್ ಬ್ಯಾರಲ್ಗೆ ರೀ? 200 ಲೀಟರ್ ಬ್ಯಾರಲ್ಗೆ 1 ಲೀಟರ್ಗೆ 10 ml ರೀ. ನಮಸ್ಕಾರ, ಒಳ್ಳೇದು ಒಳ್ಳೇದು, ಧನ್ಯವಾದಗಳು ತಿಳ್ಕೊಳ್ಳೋರೆ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ ಆಕಾಶವಾಣಿ. ಹಲೋ ಸರ್, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾವು ಇಲ್ಲಿ ಗತ್ತರಗಡಿಂದ ಬಸವರಾಜ್ ಹಿರೇಮಠ ಕೇಳ್ತಾರೆ. ಹಿರೇಮಠ ಅವ್ರ ಏನ್ ಪ್ರಶ್ನೆ ಅದ ಕೇಳ್ರಿ ತಮ್ದು? ಸರ್, ಇವಾಗ ನಮ್ದೊಂದು 3 ಎಕರೆ ತೊಗರಿ ಅದ ಸರ್ ಇಲ್ಲಿ. ಅದು ಏನಾಗಿದೆ ಅಂದ್ರೆ ಸರ್, ಇವಾಗ ಹೂ ಹಂತ ಬಂದ ಸರ್, ಅದು ಬಹಳ ತೇವಾಂಶ ಆಗಿ ಮಳೆ ಹೆಚ್ಚಾಗಿ ಸಲಿಂದ ನೆಟೆ ರೋಗ ಬಂದ ಸರ್. ಅದು ಏನೇನ್ ಲಕ್ಷಣ ಕಾಣಿಸ್ತಾ ಇದಾವೆ ವಿಜ್ಞಾನಿಗಳಿಗೆ ಹೇಳ್ರಿ, ಏನೇನ್ ನೀವ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಗಂಟ್ ಗಿಂಟ್ ಆಗ್ಯಾವನ್ರಿ ಇದ್ರ ಮೇಲೆ? ಸರ್, ಗಂಟ್ ರೀತಿ ಏನಿಲ್ಲ ಸರ್. ಹಾ ರೀ, ಕರಗಾಯ ತುದಿ ಹಿಂಗ ಒಣಗ್ರಪ್ಲೆ ಆಗ್ಯಾವ ಸರ್, ಅಲ್ಲೊಂದ್ ಅಲ್ಲೊಂದ್ ಇದ್ಗೊಳ್ ಸರ್. ತುದಿ ರೀ? ಸುದಿ ಒಣಗದೇವ್ ಸರ್ ಅದೇಲಿ ಆಯ್ತಾ ಕೆಲವೊಂದ್ ಸರಿ ಏನಾಗ ಸರ್ ಈ ಗೊನ್ನೆ ಹುಳ ಕಡ್ದಾಗ ಹೆಂಗ ಗಿಡ ಪೂರ ಒಣಗ ಬರ್ತದ ಸರ್ ಬಡ್ಡ್ಯಾಗ್ರಿ ಆ ರೀತಿ ಒಂದೊಂದ್ ಗಿಡಗಳು ಎಲ್ಲರೂ ಒಂದೊಂದ್ ಗಿಡಗಳು ಸಾಲ್ಗೊಂಟಾಗ್ಯಾವ್ರಿ ಅಲ್ಲೊಂದ್ ಇಲ್ಲೊಂದ್ ಆಗ್ಯಾರ ಅಲ್ಲೊಂದ್ ಇಲ್ಲೊಂದ್ ಆಯ್ತಪ್ಪ ಅಂದ್ರೆ ಟ್ರೈಕೋಟರ್ಮ ಹಾಕ್ಬೇಕ್ರಿ ನೀವು ಅದಕ್ಕೆ ಟ್ರೈಕೋಟರ್ಮ ಅಂತ ಒಂದ್ ಲೀಟರ್ಗೆ 10 ಗ್ರಾಮ್ ಹಾಕ್ರಿ ಟ್ರೈಕೋಡರ್ಮ ಅಂತ ಹೇಳ್ರಿ ಎಕರೆಗಿಲ್ರಿ ನೀವು ಎಲ್ಲೆಲ್ಲಿ ಗಿಡ ಹಿಂಗ್ ನೆಟೆ ಹೊಂಟವಲ್ರಿ ಅದು ಗಿಡ ಅದ್ರ ಆಜು ಬಾಜು ಗಿಡಕ್ಕ ಹಿಂಗ ನೋಸಲ್ ಲೂಸ್ ಮಾಡಿ ಹಾಕೋತ್ ಹೋಗ್ಬೇಕ್ರಿ ಬಡ್ಡಿಗೆ ರೀ ಕಾಂಡಕ್ ಬಂದು ಬಡ್ಡಿಗೆ ಬೀಳ್ಬೇಕ್ರಿ ಅದು ಹಂಗ ನೋಡ್ರಿ ಬೇರೆ ಗಿಡಕ್ಕೆ ಹೋಗ್ಲಾರ್ದಂಗ ಅದ್ರ ಗಿಡ ಅದ್ರ ಆಜು ಬಾಜು ಗಿಡ ಒಂದ್ 4 ಗಿಡಕ್ಕೆ ಹಾಕೋತ್ ಹೋಗುದ್ರಿ ತೊಯ್ಬೇಕದು ಇವಾಗ ಇನ್ನೊಂದ್ ಪ್ರಶ್ನೆ ಸರ್ ನಂದು ಈಗ ನಾವು ಈ ತಿಪ್ಪಿ ಕಾತ ಹೊಲದಲ್ಲಿ ಹಾಕ್ಬೇಕು ಸರ್ ಗೊನಿ ಹುಳ ಆಗ್ತದೆ ಸರ್ ಇದು ಖರೆ ಅದ್ರಿ ಏನ್ ಮಾಡ್ಬೇಕಂದ್ರೆ ಸರಿಯಾಗಿ ಕಳಿಲಾರ್ದಂತ ತಿಪ್ಪಿ ಕೋತ ಇತ್ತಪ್ಪ ಅಂದ್ರೆ ಗೊನಿ ಹುಳ ಆಗ್ತಾವ್ರಿ ಹೌದ್ರಿ ಅದಕ್ಕೆ ನೀವು ಮೊದಲು ಏನ್ ಮಾಡ್ಬೇಕು ತಿಪ್ಪಿ ಕಾತ ಹಾಕೋಕ್ಕಿಂತ ಮೊದಲೇ ಅಕಸ್ಮಾತ್ ನೀವು ಔಷಧ ಹೊಡಿತಿದ್ರೆ ಕ್ಲೋರೋಪರಿಪಸ್ ಒಂದ್ಸಲ ಹೊಡಿಬೇಕ್ರಿ ಅದಕ್ಕೆ ಇಲ್ಲ ಅಂದ್ರೆ ನಮ್ಮಲ್ಲಿ ಇನ್ನೊಂದು ಬಾರಿ ಜೈವಿಕ ಶಿಲೀಂಧ್ರ ಸಿಗ್ತದೆ ಮೆಟರೈಸಿಯಂ ಅಂತ ಹೇಳಿ ಅದು ಒಂದಿಷ್ಟು ಮಿಕ್ಸ್ ಮಾಡ್ಬೇಕು ಒಂದ್ 2 ಕಿಲೋ ನೀವು ತಿಪ್ಪಿ ಗೊಬ್ಬರನಾಗ ಮಿಕ್ಸ್ ಮಾಡಿದ್ರಿ ಅಂದ್ರೆ ಆ ಗೊನ್ನಿ ಹುಳ ಇದ್ದಿದ್ದು ಅಂದ್ರೂ ಅದು ಸತ್ತು ಹೊಡಿತಿದ್ರಿ ಅದಕ್ಕೆ ಹಾ ಎಸ್ ಒಂದೊಂದ್ ಇದ್ರು ಬಿ ಹೋತದ ನೋಡ್ರಿ ಮೆಟರೈಸಿಯಂ ನಮಸ್ಕಾರ ನಮಸ್ಕಾರ ಒಳ್ಳೇದು ಹಿರೇಮಠ ಅವರು ಧನ್ಯವಾದಗಳು ತಮಗೆ ಇನ್ನೊಂದು ಕರೆ ಆದ ನಮಗೆ ಹಲೋ ಹಲೋ ಆಕಾಶವಾಣಿ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ಯಾರು ಮಾತಾಡೋದು ವಸಂತರಾವ್ ಅವರು ಮುದ್ದಡಗಾಲಿಂದ ಮಾತಾಡ್ತಾ ಇದ್ರಿ ನಮಸ್ಕಾರ ತಮಗೆ ಏನು ಪ್ರಶ್ನೆ ಇದೆ ವಸಂತರಾವ್ ಅವರು ತಮ್ದು ಒಂದೆರಡು ಎಕರೆ ಸೂರ್ಯಪ್ಪನ ಹಾಕಿದವ್ರಿ ಅದಕ್ಕ ಎಲ್ಲಿಯೋ ಜಂಡಿ ಜಂಡಿ ಆಗಿದ್ದಾರೆ ಸದ್ಯ ಎಸ್ ಕಡೆ ಆಗ್ಯಾವ್ರಿ ಹಂಗ್ ಬಹಳ ಕಡೆ ಆಗ್ಯಾವ್ರಿ ಬಹಳ ಕಡೆ ಆಗ್ಯಾವ ಸರ್ ನೀವು ಅದ್ರ ಕೆಳಗೆ ಎಲ್ಲಿ ಕೆಳಗೆ ಏನ್ ನೋಡ್ರಿ ಹುಳ ಅದಾವೇನಿಲ್ರಿ ಅವ್ ಏನ್ ಮಾಡ್ಬೇಕ್ರಿ ಎಲ್ಲಿ ಕಟ್ ಮಾಡ್ರಿ ಫಸ್ಟ್ ಅದನ್ನ ಕಟ್ ಮಾಡಿ ಕಾಲಿಲೆ ಒರೆಸಿ ಸತ್ತೋಳ್ರಿ ಹುಳಗಳಿಗೆ ಹಾ ಅದ ಒಂದೇ ಪದ್ಧತಿ ಅದು ಬಿಟ್ರಿ ಅಂತಂದ್ರೆ ಏನಾಗ್ತದ್ರಿ ಮುಂದೆ ಎಲ್ಲ ಹೊಲ ತುಂಬಾ ಎಲ್ಲ ಆಗ್ತಾವ ಅವಾಗ ಔಷಧ ಹೊಡಬೇಕಾಕೈತಿ ಅವಾಗ ಖರ್ಚು ಬಹಳ ಆಕತ್ರಿ ಈಗ ಎಲ್ಲೆಲ್ಲಿ ಸಳಗಿ ಆಗ್ಯಾವ ಎಲ್ಲ ತೆಗೆದು ಕಾಲಿ ಒರೆಸಿ ಹುಳ ಸತ್ತೋಳ್ರಿ ನೋಡ್ರಿ ಸಾಕು ಮೊದಲ ಫಸ್ಟ್ ದಂಡಿಗೆ ಬರ್ತಾವ ಏನ್ರಿ ಔಷಧ ಹೊಡಿಬೇಡ್ರಿ ಎಲ್ಲದಕ್ಕೂ ಔಷಧ ಹೊಡಿಬೇಡ್ರಿ ಹಾ ಇದು ಸರಳ ಕೈಲೆ ಹಿಂಗ್ ವರ್ಷ ಹೋದ್ರೆ ಸತ್ತೋತಾವ ಈಗ ದಂಡಿಗುಂಟ ಅಡ್ಡಾಡ್ರಿ ದಂಡಿಗೆ ಮೊದಲು ಫಸ್ಟ್ ದಂಡಿಗೆ ಬರ್ತಾವ ಆಮೇಲೆ ಒಳಗ ಹೋಗ್ತಾವ ನಮಸ್ಕಾರ ನಮಸ್ಕಾರ ಒಳ್ಳೇದು ಒಳ್ಳೇದು ಒಳ್ಳೇದು ಧನ್ಯವಾದಗಳು ವಸಂತ ಅವ್ರೆ ಧನ್ಯವಾದಗಳು ಇನ್ನೊಂದು ಕರೆ ಅದ ನಮಗೆ ಹಲೋ ಹಲೋ ಆಕಾಶವಾಣಿ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ಯಾರು ಮಾತಾಡೋದು ಸರ್ ಮೇಡಮ್ ಅವರಿಗೂ ಕೂಡ ನೆಂಪು ಹಾಗೆ ಎಲ್ರಿಗೂ ಆಕಾಶವಾಣಿ ಕೇಳಬರಿಗೆ ಎಲ್ರಿಗೂ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ಮೇಡಮ್ ಏನಂದ್ರೆ ಸರ್ ಒಂದು ನಾವು ಶಿವರಾಜ್ ಅಂತಾರೆ ಗೋಟು ಗ್ರಾಮದಲ್ಲಿ ಮಾತಾಡುತ್ತೇವೆ ಮೇಡಮ್ ಸರ್ ಹೇಳ್ರಿ ಶಿವರಾಜ್ ಅವರೇ ಮೇಡಮ್ ತೊಗರಿ ನಟೆ ಆದ್ರೆ ಮೇಡಮ್ ಜಾಸ್ತಿ ನೀರ್ ಬಂದು ಸ್ವಲ್ಪ ಇದಾಗಿದೆ ಮೇಡಮ್ ಹೂವಾಗಿದೆ ಅದೇ ಅದೇ ರೀ ನೀವು ನಟೆ ಬಂದ್ ನಟೆ ಬಂತಂದ್ರೆ ಶಿವರಾಜ್ ಏನ್ ಮಾಡ್ಬೇಕಂದ್ರೆ ನೀರ್ ಹೊರಗೆ ಹಾಕ್ಬೇಕ್ರಿ ಫಸ್ಟ್ ಗೆ ಇದು ಒಂದೇ ಕೆಲಸ ಮಳೆ ಬರ್ತದೆ ಸರ್ ಈ ಕಡೆ ಜಾಸ್ತಿ ನೋಡಿವೆ ಸರ್ ಇವಾಗ ಮಧ್ಯಾಹ್ನ ಕೂಡ ಸುಮಾರು 5 ಗಂಟೆ ಮಳೆ ಜಾಸ್ತಿ ಮಳೆ ಆಗಿ ತುಂಬಾ ನೀರಾಗಿ ಸರ್ ಅದು ತೊಗರಿ ಪೂರನೆ ಆಸಾಗಿದೆ ಸರ್ ಏನ್ ಮಾಡಬೇಕು ಒಂದ್ ಪದ್ಧತಿ ಹೇಳ್ತೀನಿ ಕೇಳ್ರಿ ಈಗಂತ್ರು ಇಷ್ಟೇ ಇತ್ತು ನೀರ್ ಹೊರಗೆ ಹಾಕ್ಬೇಕು ನೀವು ನೀರ್ ಹೊರಗೆ ಹಾಕಿ ಅಲ್ಲಿ ಒಂದ್ ಸ್ವಲ್ಪ ಟ್ರೈಕೋಟರ್ ಹಾಕಿ ಸ್ವಲ್ಪ ಮಟ್ಟಿ ಕಡಿಮೆ ಆಗ್ತದೆ ಹೌದಾ ನೆಕ್ಸ್ಟ್ ಅರೇ ಇದು ದರಾಸಲ 2-3 ವರ್ಷ ಆಯ್ತು ನೋಡ್ತಾ ಇದೀವಿ ನಾವು ಮಳೆ ಹಿಂಗೆ ಆಗ್ತಾ ಇದೆ ಅಕಾಲಿಕ ಮಳೆ ಆಗ್ತಾ ಇದೆ ಒಂದು ಪದ್ಧತಿಯಿಂದ ಬಿತ್ತನೆ ಮಾಡಬಹುದು ನೀವು ಬೋಧು ಪದ್ಧತಿ ಅಂತ ಹೇಳಿ ಕರೀತಾರೆ ರಿಜಿಸ್ ಅಂಡ್ ಫ್ರೋಜತ್ ಇಂಗ್ಲಿಷ್ ನಾಗ ಹೇಳ್ತಾರೆ ಬೋಧು ಮತ್ತು ಕೌಲಿ ಪದ್ಧತಿ ಅಂತ ಹೇಳಿರಿ ನೀವು ಕೌಲಿ ಆಲ್ರೆಡಿ ರನ್ನಿಂಗ್ ಅಲ್ಲಿ ಕೌಲಿ ಮಾಡ್ತಾ ಇದೀವಿ ಕೌಲಿ ಮಾಡೇ ಬಿಟ್ಟಿದ್ರಿ ಸರ್ ನಾವು ಕೌಲಿ ಮಾಡೇ ಬಿಟ್ಕೊಂಡ್ರೆ ಸರ್ ಇರ್ತೀವಿ ಅದು ನೆಟೆ ಇಳಿಬಿಟ್ಟಿದ್ರಿ ಸರ್ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್ ಹೆಂಗ್ ಮಾಡ್ತೀನಿ ಅಲ್ಲಿ ಕೌಲಿ ಅಂದ್ರೆ ಬಿತ್ತದು ನೀವು ಹೆಂಗ್ ಊರಿರ್ತೀರ ಬಿತ್ತರ ಹಂಗೆ ಊರಿದ್ರು ನಟೆ ಹೋಗಿದೆ ಪೂರ ಎಲ್ಲ ಅಲ್ಲಿ ಅಷ್ಟು ನೀವು ಮಳೆ ಆಗಿತ್ತಪ್ಪ ಅಂತಂದ್ರೆ ನೀರು ಹೊರಗೆ ಹೋಗಿ ಮಾಡಬೇಕು ಅಷ್ಟೇ ಸರ್ ನಿನ್ನೆ ಕೂಡ ಇವತ್ತು ಕೂಡ ಮೊನ್ನೆ ಕೂಡ ಮಳೆ ಜಾಸ್ತಿ ಮಳೆ ಆಗ್ಬಿಟ್ಟು ಸರ್ ಕಡೆ ಎಲ್ಲ ಸರ್ ಓಕೆ ಓಕೆ ಓಕೆ ಓಕೆ ಹಂಗಂದ್ರೆ ಅದು ಒಂದ್ ಪದ್ಧತಿ ಐತ್ರಿ ಅದು ಅದಾದ್ಮೇಲೆ ನೀರು ಹೊರಗೆ ಹೋಗುವಂತ ಒಂದಿದ್ರಿ ಅದು ಬಿಟ್ಟರೆ ಮತ್ತೇನೋ ಇಲ್ರಿ ಸರ್ ಮುಂದೆ ಏನ್ ಪರಿಹಾರ ಇಲ್ಲ ಸರ್ ಪರಿಹಾರ ಅಂತಂದ್ರೆ ಎಲ್ಲಿ ಹೋಗ್ಯಾವಲ್ಲ ನಟೆ ಹೋಗಿದ್ದಂತ ಏನ್ ಮಾಡಕ್ಕಾಗಲ್ರಿ ಮುಂದೆ ಹೋಗ್ಬಾರ್ದು ಅಂತೇಳಂದ್ರೆ ಟ್ರೈಕೋಡರ್ಮ ನಾವು ಮತ್ತೆ ಬಡ್ಡಿಗೆ ಹಾಕ್ಬೇಕ್ರಿ ಅದಕ್ಕೆ ಸರ್ ಮುಂದಿನ ಬಿತ್ತಕ್ಕೆ ಬರಲ್ಲ ಸರ್ ಅಂದ್ರೆ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅಂದ್ರೆ ಕೂಡ ಮತ್ತೆ ಬರಲ್ಲ ಸರ್ ಮತ್ತೆ ಬರಲ್ಲ ಸರ್ ಅಂದ್ರೆ ಮತ್ತೆ ತೊಗರಿ ಹಾಕ್ಲಕ್ಕಂತ್ರಿ ಮುಂದ ಅಕಸ್ಮಾತ್ ನೀರ್ ಗೀರ್ ಇದ್ದು ಅಂದ್ರೆ ಆಗ್ಬೋದ್ರಿ ನಿಮಗ, ನೀರ್ ಇರ್ಬೇಕಾಗತ್ತೆ. ಹೌದಾ ಸರ್? ನೀರ್ ಇದ್ದು ಅಂತಂದ್ರೆ ಆಗತ್ತೆ. ಅದೇ ನೋಡಿ ಸರ್, ಏನೋ ರೀತಿ ಕಾರ್ಯಕ್ರಮ ಇತ್ತು, ನಾವು ಕೇಳ್ತಿದ್ದೀನಿ, ಅದಕ್ಕೆ ನಿಮ್ಗೆ ಫೋನ್ ಮಾಡೋದು ಸರ್ ನಾನು. ಇಲ್ಲ ಇಲ್ಲ, ಚಲೋ ಐತೆ, ನಮ್ಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳತ್ತೀವಲ್ರಿ, ನಿಮಗೂ ಚಲೋ ಆಕೈತೆ ಅಂದ್ರೆ ನೀರ ಇದ್ದಪ್ಪ ಅಂದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಶಿವರಾಜ್ ಅವ್ರ, ನೀವು ಕೃಷಿ ಹೊಂಡದ ಏನ್ ಮಾಡ್ಕೊಂಡಿಲ್ಲೇನು ನಿಮ್ಮಲ್ಲಿ? ಈಗ ಇಷ್ಟು ಮಳೆ ಬಂದು ನೀರ್ ನಿಂತದ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಅದನ್ನೇ ಕೃಷಿ ಹೊಂಡ ಮಾಡ್ಕೊಂಡಿದ್ರಿ ಅಥವಾ ಒಂದ್ ದೊಡ್ಡ ಬಾವಿ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮಗ ನೀರು ಸಂಗ್ರಹ ಆಗ್ತಿತ್ತು, ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ನೀರಿನ ಉಪಯೋಗ ಮಾಡ್ಕೋಬಹುದಿತ್ತಲ್ಲ ನೀವು ಬೇಕಾದಂಗೆ. ಸಮಾಜ ಕಲ್ಯಾಣ ಇಲಾಖೆ ಒಂದ್ಸಲ ಲೆಟರ್ ಕೊಟ್ಟಿದೆ ಸರ್, ಆಲ್ರೆಡಿ ಬೋರ್ವೆಲ್ ಹಾಕ್ಬೇಕಂತ ಲೆಟರ್ ಕೊಟ್ಟಿದೆ. ಬೋರ್ವೆಲ್ ಅಲ್ಲ, ಹೊಂಡ, ದೊಡ್ಡದೊಂದು ಹೊಂಡ ಮಾಡ್ಕೊಳ್ಳೋದು. ನೀರು, ಮಳೆ ನೀರನ್ನ ಸಂಗ್ರಹ ಮಾಡಬೇಕು. ಈಗ ನಿಮಗೆ ಎಕ್ಸ್ಟ್ರಾ ನೀರು ಬಂತಲ್ಲ, ಅದನ್ನ ಸಂಗ್ರಹ ಮಾಡ್ಬೇಕಲ್ಲ. ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದ, ನಿಮ್ಮ ಹೊಲದೊಳಗೆ ಸಹಿತ ನೀರು ನಿಲ್ಲುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದಾ? ಈಗ ಮುಂದಿನ ಸಲ ಮುಂದಿನ ಸಲ ಇದನ್ನ ಅನುಕೂಲ ಮಾಡ್ಕೊಳ್ರಿ. ಕೃಷಿ ಇಲಾಖೆಯಿಂದಾನೇ ಕೃಷಿ ಹೊಂಡ ಮಾಡ್ತಾರೆ, ಅಪ್ಲಿಕೇಶನ್ ಕೊಟ್ಟು ಮಾಡಿಸ್ಕೊಡ್ರಿ. ಕೃಷಿ ಇಲಾಖೆ ಸ್ವಲ್ಪ ಡೀಟೇಲ್ಸ್ ಇದ್ರೆ ಮೇಡಮ್. ಅದ ನೀವು ಇದು ಕಾಳಗಿ, ಕಾಳಗಿ ಒಳಗೆ ನಮ್ ಕಾಳಗಿಯಲ್ಲಿ ಇದೆ ನೋಡಿ, ನಮ್ಮಲ್ಲಿ ಸರೋಜ ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ, ಕಾಳಗಿ ಆಫೀಸಿಗೆ ಹೋಗಿ ಅಲ್ಲಿ ಹೋಗಿ ಬನ್ನಿ. ಹೌದ್ರಿ, ಹೌದ್ರಿ, ಅಲ್ಲಿ ಅಪ್ಲಿಕೇಶನ್ ಕೊಡಿ, ಒಂದ್ ಹೊಂಡ ಮಾಡ್ಕೊಳ್ಳಿ. ಹೋಗ್ರಿ, ಹೋಗಿ ಹೋಗಿ ಹೋಗಿ ಅವಶ್ಯವಾಗಿ ಹೋಗ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದು, ಒಳ್ಳೇದು, ಧನ್ಯವಾದಗಳು. ಹಲೋ, ಹಲೋ, ಆಕಾಶವಾಣಿ. ಹಲೋ, ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾ ಬಸವರಾಜ್ ಹಿರೇಮಠ ಕೇಳಿ ಸರ್, ಗೊತ್ತಾಗದಿಲ್ಲ ಸರ್, ಎರಡನೇ ಬಾರಿ ನಾ ಒಂದು ಕಾಲ್ ಮಾಡ್ತಿದ್ದೀನಿ ಸರ್. ಇವಾಗ ಕಬ್ಬಿನ ಬಗ್ಗೆ ಒಂದು ಪ್ರಶ್ನೆ ಕೇಳಿ ಸರ್. ಹಾ, ಕೇಳ್ರಿ, ಸಂಕ್ಷಿಪ್ತ ಕೇಳ್ರಿ, ಹೇಳ್ರಿ. ಓಕೆ ಸರ್, ಹಲೋ, ಕೇಳ್ರಿ, ಕೇಳ್ರಿ. ನಮಸ್ಕಾರ ಸರ್. ಅದು ಸರ್, ನಮ್ದೊಂದು 4 ಎಕರೆ ಕಬ್ಬು ಐತೆ ಸರ್, ಇಲ್ಲಿ ಭೀಮಾ ನದಿ, ನಮ್ಮಲ್ಲಿ ಭೀಮಾ ನದಿ ಐತೆ ಸರ್ ಇಲ್ಲಿ ಗತ್ರಿ. ಈಗ ಏನಾಗ್ಬಿಟ್ಟಿದೆ ಸರ್, ನಮ್ದು ಈ 3ನೇ ಗದ್ದೆ ಐತಿ ಸರ್, ಅದು ಕಬ್ಬು 2ನೇ ಗದ್ದೆ ಮತ್ತ 1ನೇ ಗದ್ದೆದಾಗ ಏನ ಗೊನೆ ಹುಳದ ಹೊಟ್ಟೆ ಏನಿದ್ರು ಸರ್, ಈ 3ನೇ ಗದ್ದೆಗೆ ಬಹಳ ಕಡೆ ಗೊನೆ ಹುಳ ಬಂದ್ಬಿಟ್ಟೈತೆ ಸರ್. ಈಗ ಅದು ಹೆಂಗಾಗಿದೆ ಅಂದ್ರೆ ಸರ್, ಈ ದಂಡಿ ಮ್ಯಾಗ ಏನಿಲ್ಲ ಸರ್, ನಡು ಏನ್ ಸೆಂಟರ್ನಲ್ಲಿ ಅಲ್ಲಿ ಆಗಿಬಿಟ್ಟೆ ಸರ್. ಅದು ಗೊನ್ನಿ ಹುಳ ಅಂದ್ರೆ ಅದಕ್ಕೆ ಕಂಜಿನಿಯಲ್ ಕಂಡೀಷನ್ ಸಿಗ್ತಾರೆ, ಆರಾಮಾಗಿ ಇರುವಂತ ಕಂಡೀಷನ್ ಸಿಕ್ತಂದ್ರೆ ಬಂದ್ಬಿಡ್ತಾವ್ರಿ. ಮೇ ಜೂನ್ ಒಳಗೆ ಫಸ್ಟ್ ಮಳೆ ಏನಾಗ್ತದಲ್ರಿ ಅವಕ್ಕೆ, ಅವಾಗ ಅವ ಹರಡ್ ಬರ್ತಾವ. ಅವ ಹರಡ್ ಬಂದ್ಮಾಗ ಎಲ್ಲಿ ಅದಕ್ಕೆ ಸೂಕ್ತವಾಗಿ ತತ್ತಿ ಇಡಕ್ ಜಾಗ ಸಿಕ್ತೈತಿ, ಅಲ್ಲಿ ತತ್ತಿ ಇಡ್ತಾವ ಭೂಮಿಯಾಗ ಬಂದವು. ಅವಾಗ ಅಲ್ಲೇ ಮರಿ ಹುಳ ಆಗ್ತಾವ, ಮೊದ್ಲು ತಿಪ್ಪಿ ಗೊಬ್ಬರ ಅದು ಇದು ತಿಂದು ಬದುಕ್ತಾವ, ಆಮೇಲೆ ಸ್ವಲ್ಪ ದೊಡ್ಡ ಆದ ಕೂಡಲೇ ಗೊನ್ನಿ ಹುಳ ಆಗಿ ಬೇರೆ ಕಡೆಲಕ್ ಸ್ಟಾರ್ಟ್ ಮಾಡ್ತಾವ್ರಿ. ಹೌದು ಸರ್, ನಾವು ಈಗ ಗೊಬ್ಬರ ತರಕ್ ಹೋಗ್ತೀವಿ ಸರ್. ಆಗ್ರೋದ್ರ ಏನ್ ಹೇಳ್ತಾರ ಅಂದ್ರೆ, ಈ ಬನ್ನಿ ಹುಳ ಹಾಕ್ಬಾರ್ದಂದ್ರೆ ನೀವು ಜಿಂಕ್, ಸೂಪರ್ ಫಾಸ್ಫೇಟ್ ಮತ್ತ ಪೊಟಾಶ್ ಇವೆಲ್ಲ ಮಿಕ್ಸ್ ಮಾಡಿ ಹಾಕಂತ ಹೇಳ್ತಾರೆ ಸರ್. ಇಲ್ಲ, ಡೈರೆಕ್ಟ್ಲಿ ಅದಕ್ಕೆ ಏನ್ ಸಂಬಂಧ ಇಲ್ಲ, ಗಿಡ ಸ್ಟ್ರಾಂಗ್ ಆಗ್ತಾವ ಅಂತೇಳಿ ಹೇಳ್ತಾರ ಅವರು. ಅಕಸ್ಮಾತ್ ಹಿಂಗ ಗಿಡ ಸ್ಟ್ರಾಂಗ್ ಆಯ್ತಪ್ಪ ಅಂತಂದ್ರೆ ಅವು ಗೊನ್ನಿ ಹುಳುಗಳು ಬರಂಗಿಲ್ಲ, ಸಾಮಾನ್ಯವಾಗಿ ಹಂಗಿರ್ತೈತಿ. ಬಟ್ ಅದಕ್ಕೆ ಏನು ಸಂಬಂಧ ಇಲ್ರಿ. ನೀವು ಏನ್ ಮಾಡ್ಬೇಕು ಗೊನ್ನಿ ಹುಳ ಆಗ್ಲಾರ್ದಂಗ ಅಂದ್ರೆ, ಅದಕ್ಕೆ ಇಂಗ್ಲಿಷ್ನಾಗ ಮೇ ಜೂನ್ ಬಿಟಲ್ ಅಂತಾರ್ರಿ. ಅದಕ್ಕೆ ಅಂದ್ರೆ ಮೇ ಜೂನ್ ಒಳಗೆ ಹೇಳ್ತಾವ್ರಿ ಭೂಮಿಯಾಗಿ ನೀವು ಎದ್ದು ನಿಮ್ಗೆ ಏನ್ ಮಾಡ್ತಾವಪ್ಪ ಅಂತಂದ್ರೆ, ಅವು ಗಿಡದ ಇವು ಬನ್ನಿ ಗಿಡ ಜಾಲಿ ಗಿಡ ಇದ್ರ ಮ್ಯಾಗ ಕುಂಡಿರ್ತಾವ್ರಿ. ಅವು ಒಂದ್ ದಿವ್ಸ ಜಾಲಿ ಗಿಡದ ಮ್ಯಾಗ ಒಂದ್ ದಿವ್ಸ ಕೂತು ಆಮೇಲೆ ಏನ್ ಆಗ್ತಾವಪ್ಪ ಅಂತಂದ್ರೆ ಬಂದು ಭೂಮಿ ಒಳಗೆ ತತ್ತಿ ಇಡ್ತಾವ್ರಿ. ಪಾತ್ರಗಿತ್ತಿ ಅಲ್ರಿ, ದುಂಬಿ ದುಂಬಿ ದಪ್ಪನ ಇರ್ತಾವ ನೋಡ್ರಿ, ಎಮ್ಮಿ ಹುಳ ಇದ್ದಂಗ ದಪ್ಪನು ಅವು ಇರ್ತಾವ್ರಿ. ಅವತ್ತ ಮರೀರಿ ಅದು ಗೊನ್ನಿ ಹುಳ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ಅಲ್ಲಿ ಜಾಲಿ ಗಿಡ ಬನ್ನಿ ಗಿಡ ಹಿಂಗ ಏನ್ರಿ ಇದ್ರು ಅದಕ್ಕೆ ಔಷಧ ಹೊಡಿಬೇಕು ಒಂದೇದ್ರಿ. ಅದಕ್ಕಿಂತ ಸರಳವಾಗಿ ಏನಿರ್ತೈತಪ್ಪ ಅಂದ್ರೆ, ಲೈಟ್ ಟ್ರ್ಯಾಪ್ ಹಾಕೋಬೇಕು. ಅವಾಗ ಏನು ನಿಮ್ಗೆ ಬೇರೆ ಬೆಳೆ ಇರಂಗಿಲ್ಲ, ಏನೂ ಇರಂಗಿಲ್ಲರಿ. ಲೈಟ್ ಟ್ರ್ಯಾಪ್ ಹಾಕೊಂಡ್ರಿ ಅಂದ್ರೆ ಸಾಕಷ್ಟು ಗೊನ್ನಿ ಹುಳದೆಲ್ಲ ಬಂದು ಬೀಳ್ತಾವ ದುಂಬಿಗಳು, ಅದನ್ನ ನಾಶ ಮಾಡಿಬಿಡ್ಬೋದು. ಈಗಿನ ಪರಿಸ್ಥಿತಿ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೆಟರೈಸಿಯಂ ಅಂತ ಒಂದು ಶಿಲೀಂಧ್ರ ಸಿಗುತ್ತೆ, ವೆರಿ ಇಫೆಕ್ಟಿವ್ ಮೆಟರೈಸಿಯಂ ಅಂತೇಳಿ. ಅದು 10 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಎಲ್ಲೆಲ್ಲಿ ಗೊನ್ನಿ ಹುಳ ಅದಾವ ಅಲ್ಲಿ ನೀವು ಭೂಮಿಗೆ ಹಾಕ್ಬೇಕ್ರಿ. ಅವು ಸಿಂಪಡಣೆ ಬಡ್ಡಿಗೆ ಸರ್. ಇನ್ನೊಂದ್ ಸರ್, ಈ ಕಬ್ಬಿಗೆ ಸರ ಈ ಹೊಳೆ ನೀರಿನ ಈ ಬಾಯಿ ನೀರ ಮತ್ತೆ ಬೋರೆ ನೀರು ಇಳುವರಿ ಜಾಸ್ತಿ ಅಂತ ಹೇಳ್ತಾರೆ ಸರ್. ಇದು ಏನಂತ ಅದು ಪಕ್ಕ ವಿಶ್ಲೇಷಣೆ ಮಾಡ್ಬೇಕ್ರಿ, ಹಂಗೇನೆ ನೀರ್ ಪರೀಕ್ಷೆ ಮಾಡಿ ಅದನ್ನ ಗೊತ್ತಿಡ್ಕೋಬೇಕ್ರಿ ಅದನ್ನ. ಒಳ್ಳೇದು ಒಳ್ಳೇದು ಬಸವರಾಜ್ ಅವರು, ಧನ್ಯವಾದಗಳು. ಕರೆ ಮಾಡಿ ತುಂಬಾ ಧನ್ಯವಾದ. ಹಲೋ ಆಕಾಶವಾಣಿ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ವೈಜನಾಥ್ ಅವರು. ಹೇಳ್ರಿ ವೈಜನಾಥ್, ಏನ್ ಪ್ರಶ್ನೆ ಅದ ಸರ್? ಅದು ತೊಗರಿ ಚಾಲಕ ಒಯ್ದು ಜೋಗಿಲ್ದಲ್ಲೇ ಹಾಕಿದ ಸರ್ ತೊಗರಿ, ಅದಕ್ಕೆ ಏನಾದ್ರು ಒನ್ ಪನಿಷ್ ಬಿಟ್ಟಿದೆ ಮತ್ತೆ ಪರ್ಕೊಂಡು ಪಸ್ ಹಾಕಿ ಬಿಟ್ಟಿದೆ ಸರ್ ಅದಕ್ಕ. ಅದು ಈಗ ಅತ್ವಿ ಏನಂದ್ರೆ ಕಾಲಿ ಕೆಸರಂದ್ರೆ ಸರ್ ಕೆಂಪ್ ಜಂಪ್ ಆಗ್ತದ ರೀ ತೊಗರಿ, ಅದು ಕೆಂಪ್ ಕೆಂಪ್ ಆದ್ರೆ ಮಳಿಗೆ ಹೆಚ್ಚಿಗೆ ಕೆಂಪ್ ಆದ್ರೆ ಹಳದಿ ಗತ್ಲೆ ಆಗತ್ತೆ ಕೆಂಪ್ ಆಗದ್ರಿ. ಅದೇ ಹಳದಿ ಹಳದಿ ಕೆಂಪ್ ಕೆಂಪ್ ಹಳದಿ. ಅದೇ ಅದೇ ಅದೇ. ನೀವು ಉನ್ನಿಸ್ ಉನ್ನಿಸ್ ಹೊಡೆದು ಎಷ್ಟು ದಿವಸ ಆದ್ರಿ? ಸೀದಾ ಆಗ್ತದೆ ಅಲ್ರಿ, ಬಿಸಿಲ್ ಬಿತ್ತು ಅಂತಂದ್ರೆ ಸೀದಾ ಆಗ್ತದೆ, ಇಲ್ಲಾಂದ್ರೆ ಇನ್ನೊಂದ್ಸಲ ಹೊಡೀರಿ ಅದಕ್ಕೇನೆ. ಒಳ್ಳೇದು, ಧನ್ಯವಾದ. ತೆಗ್ಗಳಿಯವರೇ, ತಾವು ಸಾಕಷ್ಟು ಪ್ರಶ್ನೆಗಳಿಗೆ ಈಗಾಗಲೇ ನಾವು ಉತ್ತರ ಕೊಟ್ಟಿವಿ. ಈಗ ಸಾಕಷ್ಟು ರೈತರು ನಮಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ನೀವು ಯಾವ ರೀತಿಯಾದಂತಹ ಒಂದು ಸಮೀಕ್ಷೆ ಮಾಡಿದ್ರಿ, ಯಾವ ರೀತಿಯಾದಂತಹ ಒಂದು ಚಿತ್ರಣ ನಿಮಗೆ ಸಿಕ್ತು? ನಾನು ನೋಡಿದ್ರೆ ಸರ್ ಆಕ್ಚುಲಿ ಅವ್ರು ಹೇಳಿದಿಲ್ಲ ಕರೆಕ್ಟ್, ತೊಗರಿದು ಅದೇನು ಹೇಳಿದಾರಲ್ಲ ಅದನ್ನ ಬಿಟ್ಟು ಬೇರೆ ನಾವು ನೋಡಿದೆವಪ್ಪ ಅಂತಂದ್ರೆ, ಇವತ್ತೊಂದು ಈ ಕಡೆ ಆಳಂದ ಕಡೆ ಅದನ್ನ ನೋಡಿದವೆ, ಸೋಯಾಬೀನ್ ಎಲ್ಲ ರಾಶಿ ಆಗಿದವ್ರು, ಸೋಯಾಬೀನ್ ರಾಶಿ ಆಗಿದಾವೆ. ಅವರು ಎಲ್ಲ ರೋಡ್ ಮೇಲೆ ಹಾಕಿ ರಾಶಿ ಮಾಡ್ತಾ ಇದ್ರು ಅದು ಹಾಕಿ. ಬಟ್ ಒಂದೇನಪ್ಪ ಅಂದ್ರೆ ಮತ್ತೆ ತಡಪತ್ರಿಯನ್ನು ಅದ್ರ ಮ್ಯಾಲ ಮುಚ್ಚಿ ಹಾಕ್ತಾ ಇದಾರೆ. ಬಹಳಷ್ಟು ಒಂದು ಒಳ್ಳೆ ರೀತಿಯಿಂದನೇ ಆಯ್ತಾ ಸರ್ ಆಕ್ಚುಲಿ, ಅದನ್ನ ನೋಡ್ಕೋಬೇಕು. ಆಮೇಲೆ ರಾಶಿ ಮಾಡೋ ಹೊತ್ತಿನಾಗ ಯಾವಾಗ್ಲೂ ಕರೆಕ್ಟ್ ನೋಡ್ಕೊಂಡು ಹವಾಮಾನ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತೇಳಿ ಅನಿಸ್ತದೆ ಸರ್ ನನಗೆ. ಸಾಕಷ್ಟು ಮಂದಿ ಈಗ ಮಳೆ ಬರತೈತಿ ಮತ್ತೆ ತೆಗಿತಾರೆ ಮತ್ತೆ ಹಾಕ್ತಾರೆ, ಹಂಗೆಲ್ಲ ಆಗಿ ಇರತಕ್ಕಂತ ಒಂದು ಸಿಚುವೇಶನ್. ಮಳೆ ಬಹಳ ಅಡತಡೆ ಮಾಡಿದವರು, ಅಡತಡೆ ಮಾಡಿದ್ರಿ ಸರ್. ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನನ್ನ ಹೆಸರು ನರೇಶ್ ರೆಡ್ಡಿ ಅಂತ ಹೇಳ್ಕೊಂಡು ಶಿವಣ್ ತಾಲೂಕ ಗೋಡ್ಡಿಂದ ಮಾತಾಡ್ತೇನೆ ಸರ್. ನಾನು ನರೇಶ್ ರೆಡ್ಡಿ ಅವರ, ತಮ್ಮ ಪ್ರಶ್ನೆ ಕೇಳ್ರಿ ಸರ್. ಈಗ ನಾ ಎರಡು ಬಾರಿ ಕರೆ ಮಾಡ್ತೀನಿ ಸರ್, ಆಕಸ್ಮಾಳಿ. ಹೌದು, ಹೋದ ವಾರ ಮಾಡಿದ್ರಿ ನೀವು? ಹಾ, ಹೋದ ವಾರ ಮಾಡಿದ್ದೀನಿ ಸರ್. ಹೇಳ್ರಿ ಸರ್. ನನ್ನ ಒಂದು ಪ್ರಶ್ನೆ ಸರ್, ನಂದು ಈಗ ಮುಚ್ಚಿದ್ರೆ ನನ್ನ ಮನದಲ್ಲಿ ನೀರು ಯಾವಾಗ್ಲೂ ನಿಂತು ಸರ್, ಮುಚ್ಚಿದ್ರೆ ನೀರು ನಿಂತಿದೆ ಸರ್ ನನ್ನ ಮೊಲ. ಅದು ಏನ್ ಮಾಡ್ಬೇಕು ಗೊತ್ತಾಗ ಸರ್, ಬ್ರೇನ್ ನೀರ್ ನಿಂತು ಮೆಟರ್ ತೊಗರಿ ಮೆಟದಾಗ ಹೋಗ್ತಿದೆ ಸರ್. ಅದು ನೀರ್ ನಿಂತಂದ್ರೆ ಮತ್ತೆ ಹೋಗುದಿಲ್ರಿ ಅದು ರೆಡ್ಡಿ ಅವ್ರೆ. ಅಂದ್ರೆ ನೀವು ಲೆವೆಲಿಂಗ್ ಗಿವಲಿಂಗ್ ಲೆವೆಲ್ ಆತರ ಮಾಡ್ಕೋಬೇಕ್ರಿ ಸಾಯಿಲ್, ಅಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಕ್ರಮಗಳೇನದವಲ್ರಿ, ಅಂದ್ರೆ ನೀವು ಭೂಮಿ ಲೆವೆಲ್ ಮಾಡ್ಕೊಳ್ಳೋ ಹಂಗ, ನೀರ್ ಹರಿದು ಹೋಗುವಂಗ ಭೂಮಿ ಮಾಡ್ಕೋಬೇಕಾಗ್ತೈತ್ರಿ ಅದಕ್ಕ್ರಿ. ಅದೇ ಸರ್, ನಾವು ಎಲ್ಲ ಮಾಡ್ತೀವಿ ಸರ್, ಅದಕ್ಕೆ ಹೆಂಗ್ ಪರಿಹಾರ ಮಾಡ್ಬೇಕು ಸರ್? ಒಂದು ಕಿಲೋಮೀಟರ್ ಸರ್ ಬೆಟ್ಟದ ಕೊಟ್ಟಿಗೆ ಇನ್ನೊಂದ್ ಕಡೆ ಹೋಗ್ಬೇಕು ಸರ್, ಅದಕ್ಕೆ ಏನ್ ಮಾಡ್ಬೇಕು ಸರ್ ನಮ್ಗೆ ದಿಕ್ಕ? ನಿಮಗೆ ಏನ್ರಿ ಮೊದಲ ದೈ ಸರಗಾಕಿ ಸರ್ ಅದು ಆ ಹೊಲದಲ್ಲಿ, ಈಗ ಮತ್ತೆ ಈಗ ಎರಡು ವರ್ಷದಿಂದ ನೀರು ನಿಂತಿಟ್ಟಾಗ್ಬೇಕು ಸರ್. ಪರಿಹಾರ ಏನ್ ಇಲ್ಲ, ನೀರ್ ನಿಂದಿರ್ಲಾರ್ದಂಗ ಲೆವೆಲ್ ಮಾಡ್ಕೋಬೇಕ್ರಿ ನೀವು. ಒಂದು ಒಂದೇ ಕಡೆ ನೀರ್ ಹರಿದು ಹೋಗುವಂಗ ನೀವು ಮಾಡ್ಕೋಬೇಕು ಅದನ್ನ. ಎಲ್ಲಿ ಎತ್ತರ ಐತಿ ಅಲ್ಲಿ ಮಣ್ಣು ಕಟ್ ಮಾಡಿ, ಎಲ್ಲಿ ತೆಗೈತಿ ಅಲ್ಲಿ ನೀವು ಹಾಕೊಂಡು ಒಂಥರ ಲೆವೆಲ್ ಮಾಡ್ಕೋ. ಹೊರಗಿನ ಮಣ್ಣು ನೀರ್ ನಿಂದಿರ್ಲಾರ್ದಂಗ ಮಾಡ್ಕೊಳ್ಳುವಂತ ಕೆಲಸ ಮಾಡ್ಬೇಕ್ರಿ ನೀವು ಬೇಸಿಗೆ. ಕೃಷಿ ಇಲಾಖೆ ಆಗಿದ್ದು, ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡ್ಬೇಕಾಗ್ತದೆ. ಈಗ ನೋಡಿ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲಿ ನೀರ್ ನಿಂದಿರ್ತಾವ ಅಂತ ಹೇಳಿ. ತೆಗ್ಗ ದಂಡಿ ಬಂದ ನೀರ್ ನಿಂದಿರ್ತಾವ, ಕರೆಕ್ಟಾ? ಎಲ್ಲಿ ಎಲ್ಲಿ ಹರಿ ಬಂದ ನಿಂದಿರ್ತಾವ ಅಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೋಬಹುದು ನಮ್ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದೊಳಗ. ಇಲ್ಲ ಇಲ್ಲ, ಈಗ ಇಲ್ಲ ಇಲ್ಲ, ಏನ್ ಮಾಡಿ ಒಂದು ಅಪ್ಲಿಕೇಶನ್ ಕೊಡಿ. ಯಾವ ಇದನ್ ಬರುತ್ತೆ, ಹುಬ್ಳಿ ಬರುತ್ತೆ ನಿಮ್ದು? ಕೋಡ್ಲಾ ಆಫೀಸ್ ಹೋಗ್ಬಿಟ್ಟು ಕೃಷಿ ಹೊಂಡ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಕೊಡಿ, ಅದನ್ನ ಅಟ್ ಲೀಸ್ಟ್ ಮುಂದಿನ ವರ್ಷಕ್ಕಾದ್ರೆ ತಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಇಲ್ಲ, ಹೊಂಡ ನೀವು ಮಾಡ್ಕೋಬೇಕಾಗುತ್ತದೆ. ಅವರೆಲ್ಲ ಹೇಳ್ತಾರೆ, ಗೈಡ್ಲೈನ್ಸ್ ಹೇಳ್ತಾರೆ ನಿಮ್ಗೆ ಏನೈತಿ, 21x21, 18x18, ಅದು 15x15, 12x12, ಹಿಂಗ ನೀವು ಆಮೇಲೆ ಡೀಪ್ 3 ಮಾಡ್ಕೋಬೇಕಾಗುತ್ತೆ ನೀವು ಅದನ್ನ. ಅಷ್ಟೊಂದು ನೀವು ಇಲ್ಲ ಇಲ್ಲ, ಈಗ ಎಷ್ಟು ಪ್ರೆಸೆಂಟ್ ಅಂತ ಪರಿಹಾರ ಅಂತ ಯಾವ್ದನ್ನು ಇಲ್ಲ ಇವಾಗ. ಎಷ್ಟು ಪ್ರೆಸೆಂಟ್ ನಿಮ್ದೇನ ಈಗ ಅಲ್ಲಲ್ಲಲ್ಲಲ್ಲಲ್ಲಿ ಏನು ಫೆಟೋಪ್ತರ ಮಚ್ಚೆ ರೋಗ ಅಂತೀವಿ ನಾವು ಅದಕ್ಕೆ. ನೀರು ಜಾಸ್ತಿ ನಿಂತು ಏನು ನಮಗ ರೋಗ ಬರ್ತಲ್ಲ, ಫೆಟೋಪ್ತರ ಮಚ್ಚೆ ರೋಗ ಅಂತೀವಿ. ಅದಕ್ಕೆ ಮೊದಲಿಂದಲೂ ಕೂಡ ನಾವು ಕೃಷಿ ಇಲಾಖೆ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೂಡಿ ಅದ್ರ ಬಗ್ಗೆ ವೈಡ್ ಪಬ್ಲಿಸಿಟಿ ಕೂಡ ಮಾಡಿದ್ವಿ. ಮಳೆ ಜಾಸ್ತಿ ಆಗ್ಬಿಟ್ರೆ ಅಲ್ಲಲ್ಲಿ ಹರಿ ನೀರು ಬಿಟ್ಟು ಬಸಿಗಾಲು ಮಾಡಿ ನೀರು ಹೊರಗಡೆ ಹಾಕಿ ಅಂತ ಹೇಳ್ಬಿಟ್ಟು, ಆಮೇಲೆ ನೀವು ತಿಪ್ಪೆ ಗೊಬ್ಬರಕ್ಕೆ ಟ್ರೈಕೋಡರ್ ಸೇರಿಬಿಟ್ಟು ಭೂಮಿಗೆ ಚೆಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಂಟಿನ್ಯೂ ಆಗ್ತಾ ಇದ್ವಿ. ತಾವು ಕೂಡ ನೋಡಿದೀರಾ ಮಳೆ ಜಾಸ್ತಿ ಆಗುದನ್ನು ಉದ್ದೇಶಕ್ಕೆ ಮಳೆ ಜಾಸ್ತಿ ಆಗಿದೆ ಅಲ್ರಿ ರೆಡ್ಡಿ ಅವರೇ. ರಿಜಿಸ್ಟರ್ ಬೋದು ಮತ್ತು ಇದ್ರ ಪದ್ಧತಿ ಒಳಗೆ ಒಂದ್ಸಲ ನೋಡ್ರಿ ನೀವು. ಅಂದೇ ನಿಮ್ ರೋಡಿಗೆ ಅವ್ರ ಇವ್ರು ರಘುನಾಥ್ ರೆಡ್ಡಿ ಅವ್ರ ಇದಾರಲ್ಲ ಒಂದ್ಸಲ ಜಸ್ಟ್ ಅವ್ರ ಹೊಲಕ್ಕೆ ಜಸ್ಟ್ ಒಂದ್ಸಲ ನೋಡ್ರಿ. ಎರಡ್ ಮೂರು ವರ್ಷದ ನೋಡ್ತಾ ಇದಾವೆ ರಿಜಿಸ್ ಅಂಡ್ ಫರೋಜ್ ಮಾಡಿ ಆದಷ್ಟು ನೆಟೆ ಹೋಗುದ್ ಪೂರ ಕಡಿಮೆ ಆಗೈತೆ ಅಲ್ಲಿ. ಒಂದ್ಸಲ ಸುಮ್ನೆ ನೋಡ್ರಿ ನಿಮ್ ರೋಡಿಗೆ ಐತೆ ಅದೇ ನೀವು ಒಂದ್ಸಲ ನೋಡ್ರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸರಿ ಸರಿ ರೆಡ್ಡಿ ಅವ್ರ ಒಳ್ಳೇದು ಒಳ್ಳೇದು ನರೇಶ್ ರೆಡ್ಡಿ ಅವರೇ ಧನ್ಯವಾದಗಳು. ಇನ್ನೊಂದು ಕರೆ ಅದ. ಹಲೋ ಹಲೋ ಆಕಾಶವಾಣಿ. ಹಲೋ ಸರ್ ನಮಸ್ಕಾರ, ರವಿ ಪಾಂಡತ್ ಮಾತಾಡಿದ್ರಿ ಗೌರ್ಬಿದಿಂದ. ಹೇಳ್ರಿ ರವಿ ಅವ್ರ ಏನ್ ಪ್ರಶ್ನೆ ಅದ ತಮ್ದು? ಸರ್ ನಮ್ ಕಬ್ಬ ಹಚ್ಚಿದ್ರೆ ನೀರ್ ಲಾಗ್ರಿ ಕೆಂಪ ಹುಳ ಹಾಲತ್ತರ ಯಾವಾಗ ಹಿಡಿಬೇಕ್ರಿ? ಎಲ್ಲಿ ಬಡ್ಡ್ಯಾಗ ಆತರ ಮ್ಯಾಗ ಹಾಲತ್ತರಿ? ಬಡ್ಡ್ಯಾಗ್ರಿ ಅಂದ್ರೆ ಕರಿ ಕರಿ ಚುಕ್ಕಿ ಬಿದ್ದಂಗ ಹಾಕೋದಲ್ರಿ ಅದಕ್ಕ? ಹೌದೌದು. ಮ್ಯಾಗ ನೋಡಿದ್ರೆ ಎಲ್ಲಿ ಬೆಳಗ್ ಇದು ಕೆಂಪಾಗಿರುತ್ತ. ಅದು ಏನಾಗ್ತೈತ್ರಿ ಗೌಡ್ರಿ? ಈಗ ನೀವು ಎಷ್ಟ್ ತಿಂಗಳದೈತ್ರಿ ಅದ್ ಬೆಳಿ? ಅದು ಐದ್ ತಿಂಗಳ ಆಯ್ತು ನೋಡ್ರಿ. ಸ್ಪ್ರೇ ಮಾಡಬಹುದಲ್ರಿ? ಹಂಗಿದ್ರೆ ಏನ್ ಮಾಡ್ರಿ, ಒಂದ್ ಲೀಟರ್ ನೀರಿಗೆ 20 ಗ್ರಾಂ ಯೂರಿಯಾ ಹಾಕ್ಬೇಕ್ರಿ. ಒಂದ್ ಲೀಟರ್ ನೀರಿಗೆ 20 ಗ್ರಾಂ ಯೂರಿಯಾ, 1 ಗ್ರಾಂ ಲ್ಯಾನ್ಸ್ ಅಸಿಫೇಟ್ ಅದ್ ಬರ್ತೈತ್ರಿ. ಅಸಿಫೇಟ್ ಹಾಕ್ಬಹುದು, ಇಲ್ಲಪ್ಪ ಅಂದ್ರೆ 2 ml ಮೊನೊಕ್ರೋಟೋಫಾಸ್ ಹಾಕ್ಬಹುದು. ಬಟ್ 20 ಗ್ರಾಂ ಯೂರಿಯಾ ಕಂಪಲ್ಸರಿ ರೀ ಅದಕ್ಕೆ. ಹಾ, ಹಾಕಿ 1 ಲೀಟರ್ ನೀರಿಗೆ 20 ಗ್ರಾಮ್ ಅದ್ರ ಜೊತೆ 2 ಗ್ರಾಮ್ ಎರಡ್ ml ಮೊನೊಕ್ರೋಟೋಫಾಸ್, ಇಲ್ಲ ಅಂತಂದ್ರೆ 1 ಗ್ರಾಮ್ ಅಸಿಫೇಟ್ ರೀ ಹಾಕಿ ಸರಿಯಾಗಿ ಸಿಂಪಡಣೆ ಮಾಡ್ಬೇಕ್ರಿ. ನೀವು ಎಲ್ಲಾಗೈತೆ ಅಲ್ಲಿ ಮಾಡ್ರಿ ಅದು ಹೋಗ್ಬಿಡ್ತಿತ್ತು. ನಮಸ್ಕಾರ, ಒಳ್ಳೇದು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮೇಡಮ್ ಅವರು, ಈಗ ನಾವು ಸಾಕಷ್ಟು ರೈತರ ಪ್ರಶ್ನೆಗಳನ್ನು ಕೇಳಿದೀವಿ, ಅವ್ರ ಸಮಸ್ಯೆಗಳನ್ನು ಕೇಳಿದೀವಿ. ಈಗ ಸಮಯ ಆಗ್ತಾ ಇದೆ ನಮ್ದು ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಒಂದು ಹೊತ್ತು. ಇಲ್ಲಿ ತನಕ ತಾವು ಕೃಷಿ ಇಲಾಖೆ ವತಿಯಿಂದ ಬೆಳೆ ಸಮೀಕ್ಷೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಹೇಳ್ತಾ ಇದ್ದೀವಿ, ಅದರ ಜೊತೆಗೆ ಇನ್ಶೂರೆನ್ಸ್ ವಿಮೆ ಮಾಡುವಂತದ್ದು ಕೂಡ ಬಹಳ ಮುಖ್ಯವಾದಂತದ್ದು. ಈ ನೈಸರ್ಗಿಕ ವಿಕೋಪಗಳು ಹಿಂಗಾದಾಗ, ಮಳೆ ಹೆಚ್ಚಾದಾಗ, ಅಥವಾ ಮಳೆ ಬಂದೇ ಇಲ್ಲ, ಬರದಿಂದಾಗಿ ನಮ್ದು ಬೆಳೆ ಹಾಳಾಗಿದೆ ಅನ್ನುವಂತಹ ಒಂದು ಪರಿಸ್ಥಿತಿ ಒಳಗೆ ನಮ್ಮ ರೈತರು ವಿಮೆಯಿಂದ ಕೂಡ ಸಾಕಷ್ಟು ಲಾಭವನ್ನ ಅಥವಾ ಪರಿಹಾರವನ್ನು ಪಡೆದಿದ್ದಾರೆ ಸರ್. ಇದ್ರ ಬಗ್ಗೆ ಒಂದೆರಡು ಮಾತು ತಾವು ಹೇಳ್ಬೋದು ಸರ್? ಇವಾಗ ಆಲ್ರೆಡಿ ಈಗ ವಿಮೆ ಮಾಡಿಸೋದಂತ ಮುಗಿದು ಇದೆ ಸರ್. ಈಗ ನೆಕ್ಸ್ಟ್ ಈಗ ಹಿಂಗಾರಿ ಬೆಳೆದು ಸ್ಟಾರ್ಟ್ ಆಗುತ್ತೆ, ಅಟ್ಲೀಸ್ಟ್ ಹಿಂಗಾರಿ ಬೆಳೆಗಾದ್ರೆ ಅವ್ರು ವಿಮೆ ಮಾಡಿಸಬಹುದು ಸರ್. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ, ಈಗ ಬೆಳೆ ಸಮೀಕ್ಷೆ ಬಗ್ಗೆ ತಾವು ಹೇಳಿದ್ರಿ ಸರ್, ಬೆಳೆ ಸಮೀಕ್ಷೆ ಏನಿತ್ತು ಆಕ್ಚುಲಿ ಸೆಪ್ಟೆಂಬರ್ 30 ತಾರೀಕಿಗೆ ಕೊನೆ ದಿನಾಂಕ ಆಯಿತು, ಬಟ್ ಇನ್ನು ನಮ್ದು ಮಳೆ ಕಂಟಿನ್ಯೂ ಇರೋದ್ರಿಂದ ಕಂಪ್ಲೀಟ್ ಆಗಿಲ್ಲ. ಆ ಉದ್ದೇಶಕ್ಕೆ ನಮಗೆ 10ನೇ ತಾರೀಕಿನವರೆಗೂ ಕೂಡ, ಅಕ್ಟೋಬರ್ 10ನೇ ತಾರೀಕಿನವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದೆ ಸರ್. ಅದಕ್ಕೆ ದಯಮಾಡಿ ಎಲ್ಲಾ ರೈತ ಬಾಂಧವರಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಸರ್, ತಮ್ಮ ಒಂದು ಬೆಳೆ ಸಮೀಕ್ಷೆಯನ್ನ ಮಾಡಿಸಿಕೊಳ್ಳಿ ಅಂತ. ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ವಾಲಿಕಾರಿಗೆ ಕೇಳಿದ್ರು ಗೊತ್ತಿರ್ತಾರೆ ಸರ್, PR ಅಂತ ಇರ್ತಾರೆ, ಅವ್ರ ಮುಖಾಂತರ ಒಂದು ಬೆಳೆ ಸಮೀಕ್ಷೆ ಆಗದೇ ಇದ್ರೆ ನಮ್ ಬೆಳೆ ಸಮೀಕ್ಷೆ ಆಗೈತೋ ಇಲ್ಲ ಅಂತ ಹೆಂಗ್ ನೋಡ್ಕೋಬೇಕು ಅಂತಂದ್ರೆ, ಬೆಳೆ ದರ್ಶಕ ಅಂತ ಒಂದು ಆ್ಯಪ್ ಇದೆ. ಬೆಳೆ ದರ್ಶಕ ಆ್ಯಪ್ 2024 ಒಂದು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಮುಂಗಾರು ಹಂಗಾಮು ಅಂತ ಹೊಡೆದು ಅದು ಡೌನ್ಲೋಡ್ ಮಾಡಿಕೊಂಡು, ತದನಂತರ ಅಲ್ಲಿ ಅವರು ಬೆಳೆ ಸರ್ವೆ ಅವ್ರ ಊರು ಯಾವ ಊರು ಯಾವ ಹೋಬಳಿ ಯಾವ ತಾಲೂಕು ಬರುತ್ತೆ, ಆಮೇಲೆ ಅವ್ರದ್ದು ಸರ್ವೆ ನಂಬರ್ ಹೊಡೆದ್ರೆ ಸರ್, ಅವ್ರದ್ದು ರೈತರು ಹಿಸ್ಸಾ ವೈಸ್ ಅವ್ರ ರೈತರ ಲಿಸ್ಟ್ ಬರ್ತೈತಿ, ಅವ್ರ ಹೆಸರು ಹೊಡೆದ್ ಬಿಟ್ಟರೆ ಕೆಳಗಡೆ ಅವ್ರದ್ದು ಸರ್ವೆ ಆಗೈತೆ ಇಲ್ಲ ಅಂತ ಗೊತ್ತಾಗೈತಿ. ಅಕಸ್ಮಾತ್ ಸರ್ವೆ ಆಗದೆ ಇದ್ರೆ ಯಾವ ಡೇಟಿಗೆ ಆಗಿದೆ ಅಂತ ಗೊತ್ತಾಗೈತಿ. ಆಮೇಲೆ ನೀವ್ ಯಾರು ಮಾಡಿದ್ರು ಗ್ರಾಮ ಅವ್ರ PR ಅಂತ ಬರ್ತಾರ, ಅವ್ರ ಹೆಸರು ಮೊಬೈಲ್ ನಂಬರ್ ಕೂಡ ಬರುತ್ತೆ, ಏನ್ ಸರ್ವೆ ಮಾಡ್ಕೊಂಡಿದ್ದಾರೆ, ಎಷ್ಟೆಷ್ಟು ಟ್ರ್ಯಾಕ್ಟರ್ ಹಾಕೊಂಡಿದ್ದಾರೆ, ಹಂಗೆಲ್ಲ ಬರುತ್ತೆ. ದಯಮಾಡಿ ಎಲ್ಲ ರೈತ ಬಾಂಧವರಿಗೂ ಕೂಡ ಇವತ್ತೇ ತಾವು ಬೆಳೆದರ್ಶಕ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಕ್ರಾಪ್ ಸರ್ವೆ ಆಗಿದೆ ಅಂತ ನೋಡ್ಕೊಂಡು, ಅಕಸ್ಮಾತ್ ಆಗಿ ಸರಿಯಾಗಿ ಏನಾದ್ರೂ ನಮ್ಮದೇ ಮಾಡದೇ ಇದ್ರೆ ಅವರು ಕೂಡ ರೀಸರ್ವೆ ಅಂತ ಇದೆ ಸರ್, ಅದರಲ್ಲಿ ವಾಪಸ್ ಹಾಕ್ಬಹುದು ಅಬ್ಜೆಕ್ಷನ್, ಮತ್ತೆ ಸರ್ವೆ ಮಾಡ್ತಾರೆ. ಅಕಸ್ಮಾತ್ ಆಗಿ ಅವರು 4 ಎಕರೆ ತೊಗರಿ ಹಾಕಿದ್ರು, 1 ಎಕರೆ ಬೆಳೆ ಬೆಳೀತಾರೆ, ಎಲ್ಲವನ್ನು ತೊಗರಿ ಹಾಕಿಬಿಟ್ರೆ ಬೇರೆ ಬೇರೆ ನಮೂದಿಸಿದ್ರೆ ಅವ್ರಿಗೆ ಲಾಸ್ ಆಗುತ್ತಲ್ಲ ಸರ್. ಆ ಉದ್ದೇಶಕ್ಕೆ ಎಲ್ಲಾ ರೈತ ಬಾಂಧವರು ಕೂಡ ಒಂದು ತಮ್ಮ ಒಂದು ಬೆಳೆ ಸಮೀಕ್ಷೆ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾನು ಅವ್ರಿಗೆ ಕೇಳ್ಕೊಳ್ತೀನಿ ಸರ್. ಅಂದ್ರೆ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್ ತಾವು, ಯಾಕಂತಂದ್ರೆ ಇದು ಸಮೀಕ್ಷೆ ಅನ್ನುವಂಥದ್ದು ಎಕ್ಸ್ಟೆನ್ಷನ್ ಏನಾಗಿದೆ, ವಿಸ್ತರಣೆ ಆಗಿದೆ, ಬಹಳಷ್ಟು ಜನ ರೈತರು ಏನ್ ತಿಳಿದ್ರು ಮಾಡಿದ್ರು 30 ಮುಗಿದ ಹೋಗಿದೆ ಅನ್ನೋ ಅಂತ. ಇಲ್ಲ ಸರ್, ಇಲ್ಲ ಇಲ್ಲ, ಎಕ್ಸ್ಟೆನ್ಷನ್ ಆಗಿದೆ ಸರ್. ಆಮೇಲೆ ಬೆಳೆ ಸಮೀಕ್ಷೆ ಮಾಡ್ಕೊಂಡವ್ರಿಗೆ ಈಗ ಬೆಳೆ ಲಾಸ್ ಆದ್ರೂ ಕೂಡ ಬೆಳೆ ಸಮೀಕ್ಷೆ ಡೇಟಾ ತಗೋತಾರೆ. ಕ್ರಾಪ್ ಇನ್ಸೂರೆನ್ಸ್ ಕೂಡ ಬೆಳೆ ಸಮೀಕ್ಷೆ ಡೇಟಾನೇ ತಗೋತಾರೆ. ಈಗ ನಾವು ನೋಡ್ತಾ ಇದೀವಿ ಸರ್, ಹೆಸರು ಎಲ್ಲವನ್ನು ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡ್ಕೋಬೇಕಾದ್ರೂ ಕೂಡ ಅವ್ರಿಗೆ ಬೆಳೆ ಸಮೀಕ್ಷೆ ಆಗಿರ್ಬೇಕು, ಅಲ್ಲಿ ಹೆಸರು ನಮ್ಮದು ಆಗಿರ್ಬೇಕು ಸರ್ ಅದನ್ನ. ಆಮೇಲೆ ಬೆಳೆ ಸಾಲಕ್ಕೆ ಹೋದ್ರೂ ಕೂಡ ಒಂದು ಬೆಳೆ ಸಮೀಕ್ಷೆನೇ ಅತ್ಯವಶ್ಯಕ ಐತಿ. ಅದಕ್ಕೆ ಎಲ್ಲ ರೈತ ಬಾಂಧವರಿಗೂ ಕೂಡ ಇವೆಲ್ಲ ಒಂದು ಉದ್ದೇಶಕ್ಕೋಸ್ಕರ, ಅಥವಾ ಬೆಳೆ ಲಾಸ್ ಆದ್ರೆ ನಾಳೆ ಅವ್ರನ್ನ ಲಾಸ್ ರಿಪೋರ್ಟ್ ಕೊಡಬೇಕಾದ್ರೂ ಕೂಡ ಬೆಳೆ ಸಮೀಕ್ಷೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಎಲ್ಲರೂ ಬೆಳೆ ಸಮೀಕ್ಷೆ ನೋಡ್ಕೊಳ್ಳಿ ಅಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಕಳಕಳಿಯಿಂದ ಕೇಳ್ಕೊಳ್ತೀನಿ ಸರ್ ರೈತ ಬಾಂಧವರಿಗೆ. ರೈತ ಬಾಂಧವರೇ, ಈ ಮಾತನ್ನ ತಾವು ಗಮನಿಸಬೇಕು. ಏನು ಉಪನಿರ್ದೇಶಕಿಯಾಗಿರುವಂತಹ ಅನಸೂಯ ಹುಗಾರ್ ಅವರು ಇಲ್ಲಿ ತನಕ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರು. ಮತ್ತೆ ಅವ್ರ ಜೊತೆ ಇವತ್ತಿನ ಕಾರ್ಯಕ್ರಮದೊಳಗೆ ಡಾ ರಾಜು ತೆಗ್ಗಳಿ ಅವರು, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು, ಅವರು ಕೂಡ ಭಾಗವಹಿಸಿ ತಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳಿದ್ರು. ಮತ್ತೆ ಇನ್ನೂ ಯಾರು ಇಂತಹ ಸಮಸ್ಯೆಗಳನ್ನ ತಾವು ಕೇಳ್ತಾ ಕೂತಿದ್ರಿ, ಅವರಿಗೂ ಈ ಕಾರ್ಯಕ್ರಮದೊಳಗೆ ಉತ್ತರ ಸಿಕ್ಕದಂತೇಳಿ ನಾವು ಭಾವಿಸ್ತೀವಿ. ಮುಖ್ಯವಾಗಿ ಏನು ನಮ್ಮ ರೈತರು ಮಾಡಬೇಕಾದಂತಹ ಕೆಲಸ ಏನಪ್ಪಾ ಅಂತಂದ್ರೆ, ಈಗ ಬೆಳೆ ಸಮೀಕ್ಷೆಯನ್ನು 10ನೇ ತಾರೀಕಿನ ತನಕ ಮುಂದುವರೆಸಲಾಗಿದೆ, ಅದನ್ನ ತಾವು ಮಾಡಿಕೊಳ್ಳೋದ್ರ ಕಡೆ ಲಕ್ಷ್ಯ ವಹಿಸಿ ಅದನ್ನು ಸಂಪೂರ್ಣವಾಗಿ ಆಗ್ಯದೋ ಇಲ್ಲೋ ಅಂತ ಹೇಳಿ ಖಾತ್ರಿ ಮಾಡಿಕೊಳ್ಬೇಕು. ತಮ್ಮ ಗ್ರಾಮದ ವಾಲಿಕರ್ ಅವರನ್ನ ಭೇಟಿಯಾಗಿ ಆಗ್ಯದೋ ಇಲ್ಲೋ ಅಂತ ಹೇಳಿ ತಾವು ತಿಳ್ಕೊಂಡ್ರಿ ಅಂತಂದ್ರೆ ಮುಂದಿನ ಎಲ್ಲಾ ಕೆಲಸಗಳು ತಮಗ ಸುಗಮ.